103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.25 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ರೈತ ಧ್ವನಿ ಕಿಸಾನ್ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1-5-5-1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವಂತಹ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ಅಮ್ಮತ್ತಿಯ ಬಿಜಿ ಲಾವಣ್ಯ ರೈ ಅವರನ್ನು ಮಾತನಾಡಿಸಿ ಅವರ ಅನುಭವಗಳನ್ನು ತಿಳ್ಕೊಳ್ಳೋಣ. ಲಾವಣ್ಯ ರೈ ಅವರು ಪ್ರಧಾನಮಂತ್ರಿ ಕಿರು ಆಹಾರ ಘಟಕಗಳ ಔಪಚಾರೀಕರಣ ಯೋಜನೆ PMFME ಯೋಜನೆಯ ಫಲಾನುಭವಿ ಕೂಡ ಹೌದು. ಅವರನ್ನು ಮಾತನಾಡಿಸಿ ಅವರಿಂದ ಈ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ ಲಾವಣ್ಯ ಅವರೇ. ನಮಸ್ತೆ ಸರ್. ತಾವು ಎಷ್ಟು ವರ್ಷದಿಂದ ಈ ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದಿರ? 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು ಪ್ರಾರಂಭ ಮಾಡಿ. ಏನೇನು ತಯಾರು ಮಾಡ್ತೀರಾ ಲಾವಣ್ಯ ಅವರು? ನಾನು ಬಾಳೆಕಾಯಿ ಪೌಡರ್ ಮಾಡ್ತೀನಿ, ಅದ್ರ ಜೊತೆ ಮೆಣಸು ಪುಡಿ ಮತ್ತೆ ಧನಿಯಾ ಪೌಡರ್, ಅರಿಶಿನ ಸಾಂಬಾರ್ ಪೌಡರ್ ಇತ್ಯಾದಿ ಮಾಡ್ತೀನಿ ಸರ್. ಅಂದ್ರೆ ಅಡಿಗೆಗೆ ಏನೇನು ಬೇಕು ಸಾಂಬಾರ ಪುಡಿಗಳನ್ನ ಮಾಡ್ತೀರಾ? ಹೌದು ಸರ್. ಜೊತೆಗೆ ಬಾಳೆ ಪುಡಿನೂ ಮಾಡ್ತೀರಾ? ಹೌದು. ಮತ್ತೆ ಸಿರಿಧಾನ್ಯದ ಪೌಡರ್ ಬರುತ್ತಲ್ಲ ಸರ್ ಮಕ್ಕಳಿಗೆ, ಅದು ಸ್ವಲ್ಪ ಮಾಡ್ತೀವಿ. ಓ, ಸಿರಿಧಾನ್ಯದ ಪೌಡರ್ನು ಮಾಡ್ತೀರಾ? ಓ, ಅದು ಒಂದು ವಿಶೇಷವಾಗಿದೆ. ಅದೇ ಅದೇ ಹೆಸರು ಕಾಳು ಆ ಥರದೆಲ್ಲ ಮೊಳಕೆ ಬರೆಸ್ಬಿಟ್ಟು ಅದನ್ನ ಡ್ರೈ ಮಾಡಿ ಅದರಲ್ಲಿ ಪೌಡರ್ ಮಾಡೋದು ಸರ್. ಅದು ಅದೆಲ್ಲ ಮಿಶ್ರ ಮಾಡ್ತೀರಾ? ಹಾಂ, ಮಿಶ್ರ ಮಾಡ್ತೀವಿ. 6 ಐಟಮ್ಸ್ ಬರುತ್ತೆ, ಕಡಲೆ, ಬಾದಾಮಿ, ಪಿಸ್ತಾ ಅದೆಲ್ಲ ಹಾಕ್ಬಿಟ್ಟು ಪೌಡರ್ ಮಾಡಿ ಅದು ಬೇಕಾದವರಿಗೆ ಮಾತ್ರ, ಅಂದರೆ ಯಾರು ಕೇಳ್ತಾರೋ ಅವರಿಗೆ ಮಾತ್ರ. ಸಿರಿಧಾನ್ಯಗಳು ಅಂದರೆ ಯಾವ್ಯಾವ ಬಳಸ್ಕೊಳ್ತೀರಾ? ಮೇನ್ ಆಗಿ ರಾಗಿ ಯೂಸ್ ಮಾಡ್ತೀನಿ, ಬ್ರೌನ್ ರೈಸ್, ಹೆಸರು ಬೇಳೆ ಯೂಸ್ ಮಾಡ್ತೀನಿ, ಹೆಸರುಬೇಳೆ. ಆಮೇಲೆ ಅದಕ್ಕೆ ನಟ್ಸ್ ಎಲ್ಲ ಹಾಕ್ತಾರಲ್ಲ, ಸೊ ಅದೆಲ್ಲ ಹಾಕ್ಬಿಟ್ಟು ಬಾದಾಮಿ ಮತ್ತೆ ಪಿಸ್ತಾ ಒಂದು ಏಲಕ್ಕಿ ಇಷ್ಟ ಹಾಕ್ಬಿಟ್ಟು ಪೌಡರ್ ಮಾಡಿ ಶಕ್ತಿವರ್ಧಕ ಆಹಾರ ಸಿರಿಧಾನ್ಯ. ರಾಗಿನ ಬಳಸ್ಕೊಳ್ತಾರೆ, ಜೊತೆಗೆ ದ್ವಿದಳ ಧಾನ್ಯಗಳು ಅದನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾದ ಪದಾರ್ಥ ಯಾವುದು? ಪದಾರ್ಥ ಆಕ್ಚುಲಿ ಬಾಳೆಕಾಯಿ ಪೌಡರ್ ಸರ್. ಬಾಳೆಕಾಯಿ ಪೌಡರ್, ಅದನ್ನೇ ಆರಿಸ್ಕೊಳ್ಳಕ್ಕೆ ಏನಮ್ಮ ಕಾರಣ? ತುಂಬಾ ಒಳ್ಳೆ ಫುಡ್ ಅದು ಆಕ್ಚುಲಿ. ಸಣ್ಣ ಮಕ್ಕಳಿಂದ ಹಿಡಿದು ಓಲ್ಡ್ ಏಜ್ ಆದವರವರೆಗೂ ಕನ್ಸ್ಯೂಮ್ ಮಾಡಬಹುದು. ಹೇಗೆ ಒಳ್ಳೇದದು? ನ್ಯೂಟ್ರಿಷನ್ ವ್ಯಾಲ್ಯೂ ತುಂಬಾ ಇರುತ್ತೆ ಸರ್ ಅದರಲ್ಲಿ, ಸೊ ಅದೆಲ್ಲ ರೀಸನ್ ಬಂದ್ಬಿಟ್ಟು. ಮತ್ತೆ ಅದು ಕುಡಿಲಿಕ್ಕೆ ಚೆನ್ನಾಗಿರುತ್ತೆ ಆಕ್ಚುಲಿ. ಕೆಲವರಿಗೆ ಸಕ್ಕರೆ ಎಲ್ಲ ಹಾಕೊಂಡು ಕುಡಿತಾರೆ, ಏನೋ ಹಾಕದೆ ಕುಡಿದು ನೋಡಿದ್ರು. ಆಕ್ಚುಲಿ ನಾನು ಸ್ವಂತ ಕನ್ಸ್ಯೂಮ್ ಮಾಡಿದ್ದೀನಿ, ಚೆನ್ನಾಗಿದೆ. ಮತ್ತೆ ಅದು ಡೈಲಿ ಕನ್ಸ್ಯೂಮ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಪ್ರಿಸರ್ವೇಟಿವ್ ಏನು ಹಾಕಿರೋದಿಲ್ಲ ಅಲ್ವಾ, ನ್ಯಾಚುರಲ್ ಫುಡ್ ಆಗಿರೋದ್ರಿಂದ ನ್ಯೂಟ್ರಿಷನ್ ಕೂಡ ಹೈ ಲೆವೆಲ್ ಇರುತ್ತೆ ಅದರಲ್ಲಿ. ನೀರಿನಲ್ಲಿ ಬೆರೆಸ್ಕೊಂಡೇ ಕುಡಿಬೇಕು ಅಥವಾ ಹಾಲಿನಲ್ಲಿ? ಕೆಲವರಿಗೆ ಈಗ ಹಾಲು ಇಷ್ಟ ಇರೋದಿಲ್ಲ, ಅಂಥವರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಕುದಿಸ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕೊಂಡು ಕುದಿಸಿ ಕನ್ಸ್ಯೂಮ್ ಮಾಡ್ಬೋದು. ಬಿಸಿ ಮಾಡ್ಕೋಬೇಕಾಗುತ್ತೆ. ಬಿಸಿ ಮಾಡ್ಕೊಂಡೇ ಬಳಸಬೇಕು. ಬಿಸಿ ಮಾಡ್ಬೇಕು ಸರ್ ಅದು, ಯಾಕಂದ್ರೆ ಈಗ ಮಾಡಿಟ್ಬಿಟ್ಟು ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ತಾಜಾವಾಗಿ ಮಾಡಿಟ್ರೆ ಟಿಕ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಲಸಿಬಿಟ್ಟು ಚೆನ್ನಾಗಿ ಮತ್ತೆ ಎಷ್ಟು ಬೇಕು ಅಷ್ಟು ಕನ್ಸಿಸ್ಟೆಂಟ್ ಹಾಕೊಂಡು ಕುದಿಸ್ಬಿಟ್ಟು ಕನ್ಸ್ಯೂಮ್ ಮಾಡಬಹುದು. ಹೆಲ್ತ್ ಡ್ರಿಂಕ್ ಆಗಿ ಬಳಸಬಹುದು. ಹೆಲ್ತ್ ಡ್ರಿಂಕ್ ಆಗಿ ಬಳಸಬಹುದು ಮಾರ್ನಿಂಗ್. ಬೇರೆ ಪದಾರ್ಥದಲ್ಲೂ ಮಿಶ್ರ ಮಾಡ್ಕೋಬಹುದು. ಮಾಡಬಹುದು ಸರ್, ಪೂರಿ ರೊಟ್ಟಿ ಅದರಲ್ಲೆಲ್ಲ ಮಿಕ್ಸ್ ಮಾಡ್ಕೊಂಡು ಮಾಡ್ಕೋಬಹುದು. ಆದ್ರೆ ಅದೇ ಬಿಸಿ ಬಿಸಿಯಾಗಿ ಕನ್ಸ್ಯೂಮ್ ಮಾಡಬೇಕು. ಅದೇ ಈ ಬಾಳೆಕಾಯಿ ಪುಡಿಯನ್ನ ಕಳೆದ ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ. ಒಂದು ವರ್ಷದಿಂದ ಮಾಡ್ತಾ ಇದ್ದೀನಿ. ಇದಕ್ಕೆ ಮಾಹಿತಿ ಎಲ್ಲಿ ಸಂಗ್ರಹಣೆ ಮಾಡ್ಕೊಂಡ್ರಿ? ಹೇಗ್ ತಯಾರು ಮಾಡ್ಕೋಬೇಕು ಇದೆಲ್ಲಾನು? ಆಕ್ಚುಲಿ ಈ ತರ ಮಾಡಬಹುದು ಅಂತ ಒಂದು ಹೇಳಿದ್ರು. ಅದಾದ್ಮೇಲೆ ನಾನು ಈ ತರ ಆ ಕಡೆ ಈ ಕಡೆಯಿಂದ ಬುಕ್ಸ್ ಅಲ್ಲಿ ಮತ್ತೆ ಫುಡ್ ಟ್ರೈನಿಂಗ್ ತಗೊಂಡಿದ್ದೆಲ್ಲ. ಎಲ್ಲಿ ತಗೊಂಡ್ರಿ? ಆಕ್ಚುಲಿ ನಾನು ಆನ್ಲೈನ್ ಅಲ್ಲಿ ತಗೊಂಡಿದ್ದೆ ಸರ್. ಅದು ಆನ್ಲೈನ್ ಎಲ್ಲಾ ಕಡೆಯಿಂದ ಬೇಕಾಗಿರಷ್ಟು ವಿಷಯಗಳನ್ನ ತಗೊಂಡು ಆಮೇಲೆ ಏನ್ ಮಾಡಬಹುದು ಅಂತ ಚೆಕ್ ಮಾಡಿ ಆಮೇಲೆ ಮಾಡಿದೆ. ಮತ್ತೆ ಅದಕ್ಕೆ ಈ ಯಂತ್ರಗಳು ಕೂಡ ಬೇಕಾಗುತ್ತೆ. ಹೌದು ಸರ್. ಗಿರಣಿಗಳು ಅಂತೀವಲ್ಲ ಹಿಟ್ಟು ಮಾಡೋದಕ್ಕೆ, ಅದನ್ನು ಕೂಡ ನೀವು ಹಾಕೊಂಡಿದ್ದೀರಾ? ಎರಡು ತರದ ಮಿಷನ್ ಇದೆ. ಒಂದು ಬಾಳೆಕಾಯಿ ಪೌಡರ್ಗೆ ಅಂತಾನೆ ಒಂದು ಸಪರೇಟ್ ಇದೆ, ಮತ್ತೆ ಇನ್ನೊಂದು ಮಸಾಲೆ ಐಟಮ್ಸ್ ಮಾಡ್ಲಿಕ್ಕೆ ಅಂತಾನೆ ಸಪರೇಟ್ ಆಗಿದೆ. ಎರಡು ಯಾಕೆ ಪ್ರತ್ಯೇಕವಾಗಿ ಬೇಕು? ಒಂದರಲ್ಲೇ ಮಾಡಕ್ಕಾಗಲ್ವಾ ಸರ್? ಅದು ಮಿಕ್ಸ್ ಆಗುತ್ತಲ್ಲ ಸರ್. ಅದು ಈಗ ಮಸಾಲೆ ಐಟಮ್ಸ್ ಸ್ಪೈಸಸ್ ಇರುತ್ತೆ. ಸೊ ಅದು ಮಿಕ್ಸ್ ಆದಾಗ ಬನಾನಾ ಪೌಡರ್ ನ್ಯಾಚುರಲ್ ಆಗಿ ಬರಲ್ಲ, ಖಾರ ಆಗೋ ಮತ್ತೆ ಕಲರ್ ಕೂಡ ವೇರಿಯೇಷನ್ ಬರುತ್ತಲ್ಲ. ಸೊ ಹಾಗಾಗಿ ಬೇರೆ ಬೇರೆ ಎರಡಕ್ಕೂ ಬೇರೆ ಬೇರೆ ಬೇರೆ ಬೇರೆ ಇದೆ. ಅದಕ್ಕೆ ವಿದ್ಯುತ್ ಸಂಪರ್ಕ ಇದೆಲ್ಲ ಅದೆಲ್ಲ ಆಗಿದೆ. ಈ ಯಂತ್ರದ ಒಂದು ಗಿರಣಿಗಳನ್ನು ಕೂಡ ಹಾಕೊಂಡಿದ್ದಾರೆ. ಇದರಲ್ಲಿ ಸಿರಿಧಾನ್ಯಕ್ಕೂ ಬಳಸ್ಕೊಳ್ತೀರಾ? ಇದು ಬನಾನಾ ಪೌಡರ್ ಮಾಡೋ ಮಿಷನ್ ನ ಸಿರಿಧಾನ್ಯ ಪೌಡರ್ಸ್ ಎಲ್ಲ ಮಾಡಬಹುದು ಅದರಲ್ಲಿ. ಮತ್ತೆ ಈ ಅಕ್ಕಿ ಪುಡಿ ಇದೆಲ್ಲ ಮಾಡ್ತಾರಲ್ಲ, ಅದನ್ನು ಏನ್ ಮಾಡ್ತೀರಾ? ಅದು ಬಾಳೆಕಾಯಿ ಪೌಡರ್ ಮಾಡ್ತೀವಲ್ಲ ಅದರಲ್ಲಿ ಮಾಡ್ಕೋಬಹುದು. ಅಂದ್ರೆ ಮಸಾಲೆ ಅದಕ್ಕೆ ಪ್ರತ್ಯೇಕವಾಗಿ ಸಪರೇಟ್ ಆಗಿದೆ, ಬೇರೆ ಇದೆ. ಬಾಳೆಕಾಯಿ ಮತ್ತೆ ಬೇರೆ ಮೊಳಕೆ ಕಾಳು ನಾನ್ ಸ್ಪೈಸಸ್ ನ ಪುಡಿ ಮಾಡ್ಲಿಕ್ಕೆ ಬೇರೆ ಮಿಷನ್ ಇದೆ, ಸ್ಪೈಸಸ್ ನ ಪುಡಿ ಮಾಡ್ಲಿಕ್ಕೆ ಬೇರೆ ಇದೆ. ಬಾಳೆಕಾಯಿ ಪುಡಿ ಮಾಡ್ಕೊಳ್ತಿರಲ್ಲ, ಇದಕ್ಕೆ ಬಾಳೆಕಾಯಿಯನ್ನ ಎಲ್ಲಿಂದ ಕೊಂಡ್ಕೊಳ್ತೀರಾ? ಫಾರ್ಮರ್ಸಿಂದ ತಗೊಂಡಿದೀವಿ. ಒಂದ್ಸಲ ಎರಡ್ ಸಲ ತಗೊಂಡಿದೀವಿ. ಮತ್ತೆ ಈ ತರ ಶಾಪ್ ಬರುತ್ತಲ್ಲ ಸರ್, ಫ್ರೂಟ್ ಶಾಪ್, ಅಲ್ಲಿ ಬಾಳೆಕಾಯಿ ಸಪರೇಟ್ ಆಗಿ ಸೇಲ್ ಮಾಡ್ತಿರ್ತಾರೆ. ಅವ್ರ ಜೊತೆ ಮಾತಾಡಿದಾರೆ ಹಸ್ಬೆಂಡ್, ಹಾಗೆ ಹಸ್ಬೆಂಡ್ ರಿಕ್ವೇರ್ ಮಾಡಿದ್ರೆ ಅವ್ರು ತರಿಸಿ ಕೊಡ್ತಾರೆ. ಅಂದ್ರೆ ನಿಮ್ಮ ಮನೆಯವ್ರದ್ದು ಸಹಕಾರ ಇದೆ, ಅವ್ರು ಕೈ ಜೋಡಿಸ್ತಾರೆ. ಹೌದು ಸರ್. ಅಂದ್ರೆ ಈ ಕಚ್ಚಾ ಪದಾರ್ಥ ಎಲ್ಲ ತರೋದೆಲ್ಲ ಅವ್ರದೇ ಜವಾಬ್ದಾರಿ. ಹೇಗಿರ್ಬೇಕು, ಎಂತ ಬಾಳೆಕಾಯಿ ಆದ್ರೆ ಒಳ್ಳೇದು ನಿಮಗೆ? ಆಕ್ಚುಲಿ ಸರ್, ಅದು ಕಲರ್ ವೇರಿಯೇಷನ್ಸ್ ಎಲ್ಲ ಆಗಿರಬಾರ್ದು, ಚೆನ್ನಾಗಿರ್ಬೇಕು. ಬಾಳೆಕಾಯಿ ಬೆಳ್ತಿರ್ಬೇಕು. ಆತರ ಎಲ್ಲ ಇದೆ. ಬೆಳ್ತಿರೋದು ಅಂದ್ರೆ ಹೆಂಗೆ ಗುರುತಿಸೋದು ಸರ್? ಅದು ತುಂಬಾ ಬೆಳ್ತಿದ್ರೆ ಹಣ್ಣಾಗೋಗ್ಬಿಡುತ್ತೆ, ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ತುಂಬಾ ಪೀಚೆ ಕೂಡ ಆಗಿರಬಾರ್ದು, ಯಾಕೆಂದ್ರೆ ಟೇಸ್ಟ್ ವೇರಿಯೇಷನ್ಸ್ ಇರುತ್ತಲ್ಲ. ಅದಕ್ಕೆ ಬೆಳ್ತಿರೋದು ನೋಡ್ಬಿಟ್ಟು ಪೌಡರ್ ಮಾಡ್ಲಿಕ್ಕೆ ಅವರೇ ತರಿಸಿ ಕೊಡ್ತಾರೆ. ಚೆನ್ನಾಗಿ ಬೆಳ್ತಿರ್ಬೇಕು ಅಂತ. ರೈತರಿಂದ ತಗೊಳ್ತೀರಾ, ಮಂಡಿಯಿಂದ ತಗೊಳ್ತೀರಾ? ಒಂದ್ ಕೆಜಿಗೆ ಎಷ್ಟು ಬೀಳುತ್ತೆ? ಅದೀಗ ವೇರಿಯೇಷನ್ಸ್ ಇರುತ್ತಲ್ಲ ಸರ್, ಮಾರ್ಕೆಟಿಂಗ್ ಪ್ರೈಸ್ ಅವ್ರು ಕೊಡ್ತಾರೆ. ತುಂಬಾ ಕ್ವಾಂಟಿಟಿಲಿ ತಗೊಂಡ್ರೆ 1 ರೂಪಾಯಿ 2 ರೂಪಾಯಿ ಆತರ ಡಿಸ್ಕೌಂಟ್ ಮಾಡ್ತಾರೆ ಅಷ್ಟೇ. ಒಬ್ಬರ ಹತ್ರನೇ ತಗೊಳ್ತಾ ಇದ್ರೆ ನಿಮಗೆ ಸ್ವಲ್ಪ ಕಡಿಮೆ ಬೀಳಬಹುದು. ಅದೇ ಈಗ ಒಂದ್ಸರಿ ಬಾಳೆಕಾಯಿ ತಂದ್ರಿ ಮನೆಗೆ, ಆಮೇಲೆ ಏನ್ ಮಾಡ್ಬೇಕಾಗತ್ತ? ಫಸ್ಟ್ ಸಿಪ್ಪೆ ಪೀಲ್ ಮಾಡ್ಬಿಟ್ಟು ಅದಾದ್ಮೇಲೆ ಸ್ಲೈಸ್ ಮಾಡ್ಬಿಟ್ಟು ಟ್ರೈರಿ ಹಾಕ್ಬೇಕಾಗುತ್ತೆ. ಈ ದುಂಡಿಗಿರುವಂತಂಗೆ ತುಂಡು ಮಾಡ್ಕೋಬೇಕಾಗುತ್ತೆ, ಹೆಚ್ಚಬೇಕಾಗುತ್ತೆ. ಹೆಚ್ಚಿದ್ಮೇಲೆ ಡ್ರೈಯರ್ ಹಾಕಿ ಒಣಗಿಸ್ಬೇಕು. ಅದಕ್ಕೊಂದು ಉಪಕರಣ ಇದೆಯಾ? ಡ್ರೈಯರ್ ಅಂತ ಡ್ರೈಯರ್ ಇದೆ, ಒಣಗಿಸುವಂತ ಒಂದು ಯಂತ್ರ ಉಪಕರಣ. ಅದಕ್ಕೂ ವಿದ್ಯುತ್ ಸಂಪರ್ಕದ್ದೇ ಆಗುತ್ತೆ, ಕರೆಂಟ್ ಅಲ್ಲಿ. ಅದೇ ಎಷ್ಟೊತ್ತು ಒಣಗಿಸ್ಬೇಕಾಗತ್ತ ಸರ್? ಅದು ಆಲ್ಮೋಸ್ಟ್ 12-13 hours ಒಣಗಿಸ್ಬೇಕಾಗುತ್ತೆ. 12-13 ಗಂಟೆ. ಅದು ಹೆಚ್ಚು ಕೂಡ ಒಣಗಬಾರದು, ಇಲ್ಲಾಂದ್ರೆ ಬಣ್ಣ ಹೆಚ್ಚು ಕಮ್ಮಿ ಬರುತ್ತೆ. ಪುಡಿ ಮಾಡಿದಾಗ ಏನಾದ್ರೂ ಅದು ಕಂಡು ಬರುತ್ತಾ? ಏನಾದ್ರೂ ಜಾಸ್ತಿ ಒಂಥರ ಕಪ್ಪಾಗಿದ್ರೆ? ಕಪ್ಪಾಗಿರಲ್ಲ, ರೀಸನ್ ಏನು ಅಂತ ಹೇಳಿದ್ರೆ ನಾವು ಟೈಮಿಂಗ್ ಸೆಟ್ ಮಾಡಿಬಿಟ್ಟಿರ್ತೀವಿ. ಅದಿದೆ, ನೀವು ಮರೆತ್ರೂ ಏನು ಸಮಸ್ಯೆ ಇಲ್ಲ ಸರ್? ನಾನು ನೋಡ್ತಾ ಇರ್ತೀನಿ. ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ, ಕರೆಂಟ್ ಹೋದ್ರೆ 1-2 hours ಎಲ್ಲ ಹೋಗ್ಬಿಟ್ರೆ ಅದು ಒಂಥರ ಸ್ವೆಟ್ ಬಂದ್ಬಿಡುತ್ತೆ ಒಳಗಡೆಯಿಂದ. ಸೊ ಕರೆಂಟ್ ಹೋಗುವಾಗೂ ಇಲ್ಲ. ಸೊ ಕರೆಂಟ್ ಹೋಗೋದೇ ಇರೋದ್ರಿಂದ ಆಗಾಗ ಹೋಗಿ ನೋಡ್ತಾ ಇರ್ತೀನಿ. ಅದರಿಂದ ನಿಮಗೆ ಅದು ಜಾಸ್ತಿ ಒಣಗಿ ಬದಲಾವಣೆ ಆಗುವಂತ ಯಾವುದೇ ಶಂಕೆ ಇರೋದಿಲ್ಲ. ಅಷ್ಟೆಲ್ಲ ಮಾಡ್ತೀನಿ, ನಾವು ಸ್ವಲ್ಪ ಕೇರ್ ತಗೋಬೇಕಾಗುತ್ತಲ್ಲ ಸರ್. ಹೌದೌದು. ಒಂದ್ಸರಿ ಅದು ಒಣಗಿದ್ಮೇಲೆ ಆಮೇಲೆ ಏನ್ ಮಾಡ್ತೀರಾ? ಪೌಡರ್ ಮಾಡ್ತೀವಿ. ಡೈರೆಕ್ಟ್ ಪುಡಿ ಮಾಡ್ತೀರಾ? ಅಂದ್ರೆ ಗಿರಣಿಗೆ ಹಾಕಿ ಅದು ಇಷ್ಟೇ ನುಣ್ಣಗಿರ್ಬೇಕು ಅಂತ ಏನಾದ್ರು ಇದೆಯಾ? ಇಲ್ಲ ಸರ್, ಅದು ಫುಲ್ ನೈಸ್ ಮಾಡ್ತೀವಿ. ಫುಲ್ ಆ ರೀತಿ ಮಾಡಿದಾದ್ಮೇಲೆ ಅದನ್ನ ಪ್ಯಾಕ್ ಮಾಡ್ಬೇಕು. ಪ್ಯಾಕ್ ಮಾಡ್ತೀವಿ. ಅದಕ್ಕೆಲ್ಲ ಬ್ರ್ಯಾಂಡಿಂಗ್ ಎಂಡು ಮಾಡ್ಕೊಂಡಿದ್ದೀರ? ಇದೆ ಸರ್, ಶ್ರೀ ಫುಡ್ ಅಂತ ಹೇಳಿ ಮಾಡಿದೀವಿ. ಶ್ರೀ ಫುಡ್ ಆದ್ಯ ಫುಡ್ ಪ್ರೊಡಕ್ಷನ್ ಅಂತ ಮಾಡಿದೀವಿ. ಅದಕ್ಕೆ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀರ? ಮಾಡಿದೀವಿ ಸರ್. ಮತ್ತೆ ಆ ಹೆಸರು ಕೊಟ್ಟಿದ್ದಾರೆ ನೀವು ನಿಮ್ಮ ಯಜಮಾನರ? ಆಕ್ಚುಲಿ ಸರ್ ಅದು ತುಂಬಾ ಡಿಸ್ಕಸ್ ಮಾಡಿಬಿಟ್ಟು ತುಂಬಾ ಅದೇ ಒಂದು ಬ್ರ್ಯಾಂಡ್ ಹೆಸರು ಇಡ್ಬೇಕು ಅಂತ ಹೇಳಿದ್ರೆ ಇರಂದ್ರೆ ಒಂದು ಇರ್ಬೇಕಲ್ಲ ಅಂತ ಅನ್ಕೊಂಡು ಇಟ್ಟಿದ್ದೆ. ಆಕ್ಚುಲಿ ಅದು ಶ್ರೀ ಅಂತ ಒಂದು ಇಷ್ಟ ಆಯ್ತು ಅದಕ್ಕೆ. ಮತ್ತೆ ಪ್ಯಾಕ್ ಮಾಡ್ತಿರಲ್ಲ ಅದು ಬಹಳ ಆಕರ್ಷಕವಾಗಿರ್ಬೇಕಾಗುತ್ತೆ, ಅದನ್ನ ಯಾರು ಮಾಡ್ಕೊಟ್ಟಿದ್ದು ಪ್ಯಾಕ್ನ? ಆಕ್ಚುಲಿ ನಾವು ಬೆಂಗಳೂರು ಕಡೆಯಿಂದ ಮಾಡಿಸಿದ್ದು ಸರ್. ಬೆಂಗಳೂರಿಂದಲೇ ಮಾಡಿಸಿದ್ರ? ಮತ್ತೆ ಅದ್ರ ಮೇಲೆ ಏನೇನು ನೀವು ಪ್ರಿಂಟ್ ಮಾಡ್ಬೇಕಾಗತ್ತಮ್ಮ ವಿವರಗಳು ಅದರಲ್ಲಿ ಸರ್? ಇದು ಎಕ್ಸ್ಪೈರಿ ಡೇಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕ್ಬೇಕಾಗುತ್ತೆ, ಮತ್ತೆ ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂ, ಮತ್ತೆ ನಾವೀಗ ರಿಜಿಸ್ಟ್ರೇಷನ್ ಆಗಿರುತ್ತೆ ಅಲ್ಲ FSSAI ರಿಜಿಸ್ಟ್ರೇಷನ್, ಲ್ಯಾಬ್ ಟೆಸ್ಟ್ ಏನಾದ್ರು ಆಗಿದ್ರೆ ಅದು ಹಾಕೋಬಹುದು ಸರ್. ಹೈಜಿನಿಕ್ ಆಗಿ ಮಾಡೋದಕ್ಕೆಲ್ಲ ಸಿಂಬಲ್ಸ್ ಬರುತ್ತಲ್ಲ ಅದೆಲ್ಲ ಹಾಕೊಂಡು ಮಾಡಬಹುದು. ಮತ್ತೆ ಇದು ಸಸ್ಯಾಹಾರ ಅಂತ ತೋರಿಸಬೇಕಾಗುತ್ತೆ, ರೌಂಡ್ ಆಗಿ ರೌಂಡ್ ಆಗಿ ಹಸಿರು. ಅದೇ ವೆಜ್ ಮತ್ತೆ ನಾನ್ ವೆಜ್ ಅಂತ ಎರಡು ಕ್ಯಾಟಗರಿಲಿ ಬರುತ್ತಲ್ಲ, ರೆಡ್ ಆದ್ರೆ ಅದು ನಾನ್ ವೆಜ್ ಅಂತ ಇರುತ್ತೆ, ಗ್ರೀನ್ ಆದ್ರೆ ವೆಜ್ ಅಂತ ಇರುತ್ತೆ. ಎಷ್ಟು ತೂಕದ ಪ್ಯಾಕೆಟ್ ಮಾಡ್ತೀರಾ ಸರ್? ನಾನು 200 ಗ್ರಾಮ್ದು ಪ್ಯಾಕೆಟ್ಸ್ ಇದೆ. 200 ಗ್ರಾಮ್ದು ಮಾತ್ರ ಮಾಡ್ತೀರಾ? 200 ಗ್ರಾಮ್ಗೆ ಏನು ಬೆಲೆ ನಿಗದಿ ಮಾಡಿದ್ರೆ? 220 ರೂಪಾಯಿ ಅಂತ ನಿಗದಿ ಮಾಡಿದ್ದೀವಿ. 220 ರೂಪಾಯಿ. ನಿಮ್ಮ ಖರ್ಚು ವೆಚ್ಚಕ್ಕೆಲ್ಲ ಹೋಲಿಸಿದ್ರೆ ಪರವಾಗಿಲ್ಲ ಅಂತೀರಾ? ಮೊದಲಿಗೆ ನೀವು ಬಾಳೆಕಾಯಿ ತರಬೇಕು. ಬಾಳೆಕಾಯಿ ಅದು ನೇಂದ್ರ ಬಾಳೆನಾ? ಅದು ನೇಂದ್ರ ಬಾಳೆನೇ ಬಳಸ್ತೀರಾ? ಹೌದು. ಅದನ್ನೇ ಆಯ್ಕೆ ಮಾಡ್ಕೊಳಕ್ಕೆ ಏನ್ ಕಾರಣ ಸರ್? ಅದು ಬೇರೆ ಬಾಳೆಗಿಂತ ಕಂಪೇರ್ ಮಾಡಿದ್ರೆ ಅದರಲ್ಲಿ ಜಾಸ್ತಿ ನ್ಯೂಟ್ರಿಷನ್ ವ್ಯಾಲ್ಯೂ. ಆಕ್ಚುಲಿ ಹಿಂದಿನ ಕಾಲದಿಂದಲೂ ಕಂಪೇರ್ ಮಾಡಿದ್ರೆ ಮಕ್ಕಳಿಗೆಲ್ಲ ಕೊಡ್ತಾ ಇದೆ ಅದೇ ಬಾಳೆಕಾಯಿ ತಂದು. ಆಕ್ಚುಲಿ ಮುಂಚೆ ಇದ್ದವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಹಣ್ಣನ್ನು ತಂದ್ಬಿಟ್ಟು ಪೇಸ್ಟ್ ಮಾಡಿ ಕೊಡೋರು, ಒಣಗಿಸ್ತಲಿಕ್ಕೆ ಆಗ್ತಾ ಇರಲಿಲ್ಲ ಸರ್. ಕೆಲವೊಬ್ರು ಒಣಗಿಸ್ಬಿಟ್ಟು ಕೊಡ್ತಾ ಇದ್ರು. ಸೊ ಹಾಗೆ ಕಂಪೇರ್ ಮಾಡೋದು ನೋಡಿದ್ರೆ ನೇಂದ್ರಕಾಯಲ್ಲಿ ಜಾಸ್ತಿ ನ್ಯೂಟ್ರಿಷನ್ ಇದೆ, ಮತ್ತೆ ರಾ ಕನ್ಸ್ಯೂಮ್ ಮಾಡೋದ್ರೆ ಎಲ್ರಿಗೂ ಬೆನಿಫಿಟ್ಸ್ ಇದೆ. 6 ಮಂತ್ ಇಂದ 6 ತಿಂಗಳಿಂದ ಹಿಡಿದು ವಯಸ್ಸಾದವರು ಎಲ್ಲವರೆಗೂ ಬೇಕಾದ್ರೆ ಕನ್ಸ್ಯೂಮ್ ಮಾಡಬಹುದು. ಓಲ್ಡ್ ಏಜ್ ಅಂದ್ರೆ ಎದೆ ಹಾಲಿನ ಜೊತೆಗೆ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡಬಹುದು. ಅಷ್ಟು ಸುಲಭವಾಗಿ ಜೀರ್ಣ ಆಗುತ್ತೆ. ಬಾಳೆಕಾಯ್ದು ಒಂದು ಬೆಲೆ ನೀವು ಕೊಡಬೇಕಾಗತ್ತೆ, ಅದೇ ಮುಖ್ಯವಾಗಿ ನಿಮಗೆ ವೆಚ್ಚದಾಯಕ. ಆಮೇಲೆ ಅದನ್ನ ಸಿಪ್ಪೆ ಸುಲಿದು ಅದನ್ನ ತಯಾರು ಮಾಡಿ ಪುಡಿ ಮಾಡೋದೆಲ್ಲ ಒಂದು ವೆಚ್ಚ ಬರುತ್ತೆ, ಅದಕ್ಕೆ ವಿದ್ಯುತ್ ವೆಚ್ಚ. ಮತ್ತೆ ನೀವು ಕೂಡ ಭಾಗವಹಿಸ್ತೀರಾ ಅದರಲ್ಲಿ, ನಿಮ್ಮ ಒಂದು ಕೂಲಿನೂ ಹಾಕಬೇಕಾಗತ್ತೆ, ನೀವು ಇಡೀ ದಿನ ಅದರಲ್ಲೇ ತೊಡಗಿರ್ತೀರಾ. ಆ ವೆಚ್ಚಕ್ಕೆಲ್ಲ ಹೋಲಿಸಿದ್ರೆ ಪರವಾಗಿಲ್ಲ ಅನ್ಸುತ್ತಾ ಇದು? ಅನ್ಸುತ್ತೆ ಸರ್. ಈಗ 200 ಗ್ರಾಮ್ ಪ್ಯಾಕೆಟ್ ಗೆ ನೀವು ಎಷ್ಟು ಹೇಳಿದ್ದು? 220 ರೂಪಾಯಿ. ಎಷ್ಟು ಖರ್ಚು ಬರಬಹುದು? 15% ಬರಬಹುದು ಆ ಒಂದು ರೇಂಜ್ ಅಲ್ಲಿ ನಮಗೆ ಲಾಭ. ಖರ್ಚೇ ಜಾಸ್ತಿ ಬರುತ್ತೆ, ಖರ್ಚೇ ಒಂದು ತೃಪ್ತಿ ಇರುತ್ತೆ ನಿಮಗೆ? ಅದೇ ಸರ್, ನಮ್ದೇ ಸ್ವಂತ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಆಹಾರ ಇದ್ರಲ್ಲಿ ಏನ್ ಬರೋದು ಅಂತ ಹೇಳಿದ್ರೆ ಒಳ್ಳೆ ಫುಡ್ ಕೊಡ್ಬೇಕು ಸರ್. ಬೇರೆ ಕಂಪೇರ್ ಮಾಡೋದಕ್ಕಿಂತನು ಪ್ರಾಫಿಟ್ ಬೇಕು ಅದ್ ಬೇಕು ಇದ್ ಬೇಕು ಅನ್ನೋದಕ್ಕಿಂತನೂ ಡೈಲಿ ತಿನ್ನುವಂತ ವಸ್ತುನ ಚೆನ್ನಾಗಿರೋದು ಹೈಜಿನಿಕ್ ಆಗಿರೋದು ನೋಡ್ಬಿಟ್ಟು ತಿನ್ಬೇಕು. ಸೊ ಅದು ನಮಗೂ ಹೆಲ್ತ್ಗೂ ಒಳ್ಳೇದು, ಯಾಕಂದ್ರೆ ಎಲ್ಲಾರು ಸಂಪಾದನೆ ಮಾಡೋದು ಒಂದು ಬೇಸ್ಡ್ ಮೇಲೆ, ಚೆನ್ನಾಗಿರ್ಬೇಕು ಅನ್ನೋದ್ ಮೇಲೆ. ನಾವು ಏನೇನೋ ತಿನ್ಬಿಟ್ಟು ಆರೋಗ್ಯ ಹಾಳು ಮಾಡೋದ್ಕಿಂತನು ಒಳ್ಳೆ ಫುಡ್ ತಿನ್ಬಿಟ್ಟು ಚೆನ್ನಾಗಿರೋದು ಬೆಟರ್ ಅಲ್ಲ ಸರ್? ಹೌದೌದು. ಇವ್ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಹೇಳಿದ್ರಿ ಇಲ್ಲಿ ಲಾವಣ್ಯ ಅವರು, ಈ ಆಹಾರದ ಒಂದು ಸಂಸ್ಕರಣೆಯಲ್ಲಿ ಆಹಾರದ ಕೈಗಾರಿಕೆಯಲ್ಲಿ ತೊಡಗುವಂತವರು ನೋಂದಣಿ ಮಾಡಿಸ್ಬೇಕು ರಿಜಿಸ್ಟ್ರೇಷನ್. ಅದು FSSAI ಅಂತ ಹೇಳಿದ್ರಿ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ. ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಒಬ್ರು ಅಂಕಿತ ಅಧಿಕಾರಿ ಅಂತ ಇರ್ತಾರೆ, ಅಲ್ಲೇ ಮಾಡಿಸಿದ್ರ ಅದು? ಹೌದು ಸರ್, ನಾವು ಇಲ್ಲಿ ಮಡಿಕೇರಿಯಲ್ಲಿ ಮಾಡಿಸ್ಕೊಂಡಿದ್ವಿ, ಫುಡ್ ಆಫೀಸ್ ಅಂತ. ಅಲ್ಲಿ ಮಾಡಿಸಿದ್ರಿ? ಅದು ಒಂದು ಶುಲ್ಕ ಕಟ್ಟಿ ಮಾಡ್ಕೋಬೇಕು. ಅವರು ಇನ್ಸ್ಪೆಕ್ಷನ್ ಬಂದಿದ್ರ? ಬರ್ತಾರೆ ಸರ್, ಅವರು ಬಂದು ಎಲ್ಲ ನೋಡ್ತಾರೆ. ನೋಡಿಬಿಟ್ಟು ಏನೇನ್ ನೋಡ್ತಾರಮ್ಮ ಅಲ್ಲಿ ಹೈಜಿನಿಕ್ನೆಸ್ ಹೇಗಿದೆ ಅಂತೇಳಿ ನೋಡ್ತಾರೆ, ಆರೋಗ್ಯವಾಗಿದೆ ಅಂತ. ಮತ್ತೆ ಅದು ಹೇಗೆ ಮಾಡ್ತೀವಿ ಅಂತ ಅದೆಲ್ಲ ನೋಡ್ತಾರೆ ಸ್ವಲ್ಪ. ಮತ್ತೆ ತಯಾರು ಮಾಡೋರು ಯಾರು ಅದನ್ನೆಲ್ಲ ಗಮನಿಸ್ತಾರೆ, ಅದ್ ನೋಡ್ತಾರೆ. ಮತ್ತೆ ಹೈಜಿನಿಕ್ನೆಸ್ ಅಂತ ಹೇಳಿದ್ರೆ ಕೈಗೆ ಗ್ಲೌಸ್ ಹಾಕೋಬೇಕು, ಏಪ್ರನ್ ಹಾಕೋಬೇಕು, ಅದೆಲ್ಲ ಇದೆ. ಮತ್ತೆ ತಲೆಗೆ ಕೂದಲು ಎಲ್ಲ ಬೀಳ್ಬಾರ್ದು ಅದಕ್ಕೆಲ್ಲ ನೋಡ್ಬಿಟ್ಟು ಆಮೇಲೆ ಕೊಡೋದು ಸರ್. ಆಮೇಲೆ ನಿಮ್ಗೆ ನೋಂದಣಿ ಪತ್ರ ಕೊಡ್ತಾರೆ? ಹೌದು. ಅಂದ್ರೆ ನಿಮ್ಮ ಟರ್ನ್ ಓವರ್ 12 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೋಂದಣಿ ಮಾಡಿಸಿದ್ರೆ ಸಾಕು. ಸಾಕು, ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ನೀವು ಲೈಸೆನ್ಸ್ ತಗೋಬೇಕು. ಈಗ ಸದ್ಯ ನೀವು ನೋಂದಣಿ ಮಾಡಿಸಿರೋ ಸರ್, ಆ ಸಂಖ್ಯೆನು ಹಾಕ್ಬೇಕಾಗತ್ತಾ? ಅದು ಹಾಕ್ಬೇಕು ಸರ್. ಮತ್ತೆ ಲ್ಯಾಬ್ ಟೆಸ್ಟ್ ಗೆ ಸಂಬಂಧಪಟ್ಟದ್ದು ಏನಾದರೂ? NABL ಲ್ಯಾಬ್ ಟೆಸ್ಟೆಡ್ ಅಂತೇಳಿ ಅದ್ಮೇಲೆ ಇರುತ್ತೆ ಪ್ಯಾಕೆಟ್ ಮೇಲೆ, ಮಾಡಿದ್ರೆ ಮಾತ್ರ ಹಾಕ್ಸ್ಕೋಬೇಕು ಸರ್. ನೀವು ಮಾಡಿಸಿದ್ರೆ? ಮಾಡಿಸಿದೀವಿ ಸರ್. ನಮೂನೆ ಕಳಿಸಿ ಇಲ್ಲಿ ಮಡಿಕೇರಿ ಆಫೀಸ್ಗೆ ಕಲ್ಸ್ಬಿಟ್ಟೆ, ಅಲ್ಲಿಂದಾನೇ ಅವ್ರು ಮಾಡಿಸಿಕೊಟ್ಟಿದ್ದು ನನಗೆ ಅಧಿಕಾರಿಗಳು. ಜೊತೆಗೆ ಇನ್ನೊಂದು ಏನು ಅಂತಂದ್ರೆ, ಆಗಿಂದಾಗಿ ಅವರು ನಿಮ್ಮ ಈ ಫುಡ್ ಸ್ಯಾಂಪಲ್ ತೆಗೆದು ಕೂಡ ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ, ಅದಕ್ಕೂ ಅವರು ಬಂದು ನೋಡ್ತಾ ಇರ್ತಾರೆ. ಅವಾಗಾದ್ರೂ ಏನಾದ್ರೂ ಕಂಪ್ಲೇಂಟ್ಸ್ ಏನಾದಿದ್ರೆ ಅವಾಗ ಬರ್ತಾರೆ, ಅವಾಗ ಬರ್ತಾರೆ. ನಿಮ್ದು ಇನ್ನೊಂದು ಏನೋ ಸಣ್ಣ ಪ್ರಮಾಣದ್ದು ಪ್ರಾರಂಭದಲ್ಲಿದೆ, ಹಾಗಾಗಿ ಈಗ ಇನ್ನೊಂದು ವಿಚಾರ, ತಾವು ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ PMFME ಈ ಯೋಜನೆಯಲ್ಲಿ ಕೂಡ ಲಾಭ ಪಡ್ಕೊಂಡಿದ್ದಾರೆ, ಏನೇನಕ್ಕೆ ಲಾಭ ಸಿಕ್ಕಿದೆ, ಇದರಲ್ಲಿ ನಿಮ್ಗೆ ಅನುಕೂಲ ಆಗಿದೆ? ಸರ್, ನಾನು ಈ ಕಂಪ್ಲೀಟ್ ಇನ್ಸ್ಟಾಲ್ಮೆಂಟ್ ಮಾಡಿರೋದು ಮಿಷನರೀಸ್ ಇಂದ ಹಿಡಿದು ಶೆಡ್ ವರೆಗೂ ಎಲ್ಲಾನು ಈ ಒಂದು ಸ್ಕೀಮ್ ಅಂಡರಲ್ಲಿ ನಾನು ಮಾಡಿರೋದು ಸರ್. ಈ ಸ್ಕೀಮ್ ಅಲ್ಲಿ ಆಕ್ಚುಲಿ ಅವ್ರ ಸಪೋರ್ಟ್ ತುಂಬಾ ಇದೆ, ಮ್ಯಾಮ್ ಅವ್ರ ಸಪೋರ್ಟ್ ತುಂಬಾ ಕೊಟ್ಟಿದ್ದಾರೆ. ಅಂದ್ರೆ PMFME ಇದು ಕೃಷಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಹೌದು, ಕೃಷಿ ಇಲಾಖೆ ಅಧಿಕಾರಿಗಳು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಹೌದು. ಈ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಏನಾದ್ರೂ ಸಲ್ಲಿಸಬೇಕಾಗತ್ತಾ? ಹಾ ಸರ್, ನಾವು ವಿಷಯ ಈ ತರ ಇದೆ ಅಂತ ಹೇಳಿದಾಗ ಅವರು ಹೇಳ್ತಾರೆ ಡಿಟೇಲ್ ಎಲ್ಲ ಕೊಡಿ ಅಂತೇಳಿ. ಆಮೇಲೆ ನಾವು ಅದನ್ನ ಅವ್ರಿಗೆ ಕೊಡ್ಬೇಕು, ನಮ್ದು ಏನೇನ ಪ್ಲಾನಿಂಗ್ಸ್ ಇದೆಯೋ. ಪಂಚಾಯತ್ ಲೈಸೆನ್ಸ್ ಬರುತ್ತೆ, ಹೌದು, ಅದ್ ಕೊಡ್ಬೇಕು. ಕ್ಯಾಶುವಲ್ ಆಗಿ ನಾವು ಮಾತಾಡ್ತೀವಿ ಗೊತ್ತಾಗುತ್ತೆ, ಇವ್ರು ಮಾಡ್ಲಿಕ್ಕೆ ಆಗುತ್ತೋ, ಕೇಪಬಿಲಿಟಿ ಇದೆಯೋ ಇಲ್ವೋ ಅಂತೇಳಿ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವರು ಅದ್ರ ಮೇಲೆ ವೆರಿಫೈ ಮಾಡಿ ನೋಡಿ ಸಪೋರ್ಟ್ ಮಾಡಿ ಕೊಡ್ತಾರೆ. ಆಕ್ಚುಲಿ ನಾನು ಆನ್ಲೈನ್ ಅಲ್ಲಿ ಮಾಡಿಲ್ಲ, ಆಕ್ಚುಲಿ ಮ್ಯಾಮ್ ಅವರೆಲ್ಲ ಮಾಡಿಕೊಟ್ಟಿದ್ರು. ಅಂದ್ರೆ ಅಧಿಕಾರಿಗಳು PMFME ಅಧಿಕಾರಿಗಳು ಅವರೇ ಸಹಕರಿಸಿದ್ರು. ಅವರೇ ಸಹಕರಿಸಿದ್ರೆ. ಅಂದ್ರೆ ನೀವೆಷ್ಟು ಬಂಡವಾಳ ತೊಡಗಿಸಿರಿ ಇದಕ್ಕೆ? ಲೋನ್ ಹಾಕಿರೋದು 10 ಲಕ್ಷ ಸರ್. 10 ಲಕ್ಷ ಒಟ್ಟು. ಅದರಲ್ಲಿ ಸುಮಾರು ಎಷ್ಟು ಸಹಾಯಧನ ಸಿಗಬಹುದು ಅಂತ ನಿಮಗೆ ಹೇಳಿದ್ರೆ? 50% ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ. ಅರ್ಧ ಭಾಗ ಇದಕ್ಕೆ ಎಂತ ಆಹಾರ ಸಂಸ್ಕರಣೆಗೆ 50% ಕೊಡ್ತಾರೆ ಅಂತೆ. ಅದು ನೋಡ್ಬೇಕು ಸರ್. ಅಂದ್ರೆ ಅಲ್ಲಿಗೆ ಅಲ್ಲಿ ಶೇಕಡ 50% ಸಹಾಯಧನ ಅಂತ ಅಂದ್ರೆ ನಿಮಗೆ ಸುಮಾರು ಒಂದು 5 ಲಕ್ಷ ರೂಪಾಯಿ ಅವ್ರಿಗೂ ಸಬ್ಸಿಡಿ ಸಿಗಬಹುದು ಅಂತ. ಅಂದ್ರೆ ಅದನ್ನ ನಿಮ್ಗೆ ಕೊಡ್ತಾರೋ ಅಥವಾ ಬ್ಯಾಂಕ್ ಸಾಲಕ್ಕೆ? ಇಲ್ಲ ಸರ್, ಅದನ್ನ ಡೈರೆಕ್ಟ್ ಆಗಿ ಬ್ಯಾಂಕಿಗೆ ಬರುತ್ತೆ, ನೇರವಾಗಿ ಬ್ಯಾಂಕಿಗೆ ಬರುತ್ತೆ. ಅಂದ್ರೆ ನಿಮ್ಗೆ ಸಾಲದ ಹೊರೆ ಕಡಿಮೆ ಆಗುತ್ತೆ. ಹೌದು ಸರ್. ಅಂದ್ರೆ ಅಲ್ಲಿಗೆ ಶೇಕಡ 40% ಸಾಲ ಆದಂಗಾಯ್ತು, ನೀವೊಂದು ಶೇಕಡ 10% ತೊಡಗಿಸ್ಬೇಕಾಗತ್ತೆ ಅಲ್ವಾ? ನೀವು 1 ಲಕ್ಷ ರೂಪಾಯಿ ತೊಡಗಿಸ್ಬೇಕಾಗತ್ತೆ, 4 ಲಕ್ಷ ಸಾಲ, 5 ಲಕ್ಷ ಸಹಾಯಧನ. ಈ ರೀತಿ ಅಂದ್ರೆ ಸಹಾಯಧನ ಬಂದಿದೆಯಾ ಈಗ? ಇಲ್ಲ ಸರ್, 3 ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ ಅಂತೇಳಿ ಬ್ಯಾಂಕ್ ಇಂದ ಹೇಳಿದ್ರೆ, 3 ವರ್ಷ ಸ್ಕೀಮ್ ಅದು ಅಂತ ಹೇಳಿದ್ರೆ ನೋಡ್ಬೇಕು ಸರ್. ಸಾಲ ತಗೊಂಡ್ರಲ್ಲ, ಇದನ್ನ ಏನೇನಕ್ಕೆಲ್ಲ ಬಳಸ್ಕೊಂಡ್ರಿ? ಬ್ಯಾಂಕಿಂದ ಕೊಡೋದು ಯಾವ್ದು ನಮ್ಮ ಕೈಗೆ ಸಿಗೋದಿಲ್ಲ, ಡೈರೆಕ್ಟ್ ಆಗಿ ಈಗ ಮಿಷನರೀಸ್ ಎಲ್ಲಿಂದ ಬರುತ್ತೋ ನೇರವಾಗಿ ಅಲ್ಲಿಗೆ ಹೋಗುತ್ತೆ. ಮಿಷನರಿ ಎಲ್ಲಿ ಕೊಂಡ್ಕೊಂಡ್ರಿ? ಯಕ್ಷಗಾನ, ಕೋಯಮತ್ತೂರು, ಬೆಂಗಳೂರು ಆ ಕಡೆ ಸೈಡ್ ಇಂದೆಲ್ಲ ನೋಡಿ ವೆರಿಫೈ ಮಾಡಿ ಒಳ್ಳೆ ಗುಣಮಟ್ಟದ್ದೇ ತರಿಸ್ಕೊಂಡಿದ್ದಾರೆ. ಅವ್ರಿಗೆ ಇವರು ನೆರವು ಕೊಡ್ತಾರೆ, ಮುಖ್ಯವಾಗಿ ಪುಡಿ ಮಾಡೋ ಮಿಷನರೀಸ್ ಅವ್ರದ್ದು, ಮತ್ತೆ ಒಣಗಿಸೋ ಮಿಷಿನ್. ಇನ್ನೇನ್ ಮಿಷಿನ್ ಬೇಕಾಗತ್ತೆ? ಆಮೇಲೆ ಇದು ಎಕ್ಸ್ಪೈರಿ ಡೇಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಹಾಕ್ತಿವಲ್ಲ, ಅದ್ರದ್ದು ಅದೊಂದು ಬೇಕು ಸರ್. ಕೋಡಿಂಗ್ ಮಿಷಿನ್, ಕೋಡಿಂಗ್ ಮಿಷಿನ್ ಬೇಕು ಅದು. ಅದನ್ನು ಹಾಕೋ. ಸೀಲಿಂಗ್ ಮಿಷಿನ್ ಬೇಕಾಗುತ್ತೆ. ಓಹೋ, ಇವೆಲ್ಲ ಮಿಷಿನ್ಗಳನ್ನು ಹೊಂದಿಸ್ಕೋಬೇಕಾಗಿದೆ. ಇವೆಲ್ಲ ಸಣ್ಣ ಪ್ರಮಾಣದವು. ಸಣ್ಣ ಪ್ರಮಾಣದ ಅದೆಲ್ಲ. ಜೊತೆಗೆ ಸಾಂಬಾರ್ ಪುಡಿ ಇದೆಲ್ಲನೂ ಮಾಡ್ತಾ ಇದ್ದಾರೆ. ಸಾಂಬಾರ್ ಪುಡಿ, ಗರಂ ಮಸಾಲೆ ಪೌಡರ್ ಅದರದೆಲ್ಲ ಇದೆ. ಆಮೇಲೆ ಈ ಮೆಣಸಿನಕಾಯಿನೆಲ್ಲ ಎಲ್ಲಿಂದ ತರ್ತೀರಮ್ಮ? ಸರ್, ಅದು ಇಲ್ಲಿ ಹಸ್ಬೆಂಡ್ ಅವರು ಇಲ್ಲಿ ಹುಣಸೂರಿಂದ ತರ್ತಾರೆ ಸರ್. ಈಗ ಬ್ಯಾಡಿಗೆ ಮೆಣಸಿನಕಾಯಿ ಬಹಳ ಹೆಸರುವಾಸಿ. ಅದೇ ಸರ್, ಅದನ್ನೇ ಮಾಡ್ಕೊಳ್ತೀರಿ? ಅದು ಮತ್ತೆ ಗುಂಟೂರು ಎರಡು ತರ್ತೀವಿ ಸರ್. ಗುಂಟೂರು ಮೆಣಸು ಮತ್ತೆ ಬ್ಯಾಡಿಗೆ ಮೆಣಸು. ಗುಂಟೂರು ಸ್ವಲ್ಪ ಖಾರ ಬೇಕು ಅನ್ನೋರಿಗೆ ಗುಂಟೂರು, ಸ್ವಲ್ಪ ಖಾರ ಮೀಡಿಯಂ ಆಗಿರ್ಬೇಕು ಅನ್ನೋರಿಗೆ ಬ್ಯಾಡಿಗೆ. ಬ್ಯಾಡಿಗೆ ನಿಮಗೆ ಗೊತ್ತಾಗತ್ತಾ ನೋಡಿದ ತಕ್ಷಣ? ಗೊತ್ತಾಗುತ್ತೆ ಸರ್, ವೇರಿಯೇಷನ್ಸ್ ಇರುತ್ತೆ. ಮತ್ತೆ ಇದು ಕ್ವಾಲಿಟಿ ವೈಸ್ ಗೊತ್ತಾಗುತ್ತೆ, ಅಂದ್ರೆ ನಾವು ತರ್ಸಂತ ಎಲ್ಲಾನು ಫಸ್ಟ್ ಕ್ವಾಲಿಟಿ ನೋಡಿಬಿಟ್ಟು ತರಿಸ್ತಾರೆ ಹಸ್ಬೆಂಡ್. ಮತ್ತೆ ಈ ಧನ್ಯ ಬೀಜಗಳು, ಕೊತ್ತಂಬರಿ ಬೀಜ, ಅದು ಎರಡು ತರ ಬರುತ್ತೆ ಸರ್. ಅದು ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಎರಡು ಬರುತ್ತೆ. ನಾವು ಹೈರ್ ಮಾಡೋದು ಫಸ್ಟ್ ಕ್ವಾಲಿಟಿಗೆ ಹೈರ್ ಮಾಡ್ತೀವಿ ಸರ್. ಅರಿಶಿನ ಕೊಂಬುಗಳು? ಅರಿಶಿನ ಕೊಂಬು ಅಷ್ಟೇನೆ, ಚೆನ್ನಾಗಿರೋದೇ ಹಸ್ಬೆಂಡೇ ಹೋಗಿ ತರೋದ್ರಿಂದ ಒಳ್ಳೇದೇ ನೋಡಿದ್ಬಿಟ್ಟು ಅಲ್ಲಿಂದ ಚೆನ್ನಾಗಿರೋದು ನೋಡಿ ತರ್ತಾರೆ. ಒಳ್ಳೆ ತರ್ತಾರೆ. ಅಂದ್ರೆ ಒಂದೊಂದ್ ಸರಿಗೆ ಎಷ್ಟೆಷ್ಟು ಕೆಜಿ ತರ್ತೀರಿ ಸಾಧಾರಣ ಸರ್? ಅದು ಈಗ ಒಂದ್ಸಲ ಹೋದಾಗ 1 ಕ್ವಿಂಟಲ್ ಅಷ್ಟು ಕೆಜಿ ಎಲ್ಲ ಒಂದೊಂದು ಕ್ವಿಂಟಲ್ ಅಷ್ಟು ಅಷ್ಟು ನೋಡಿಬಿಟ್ಟು ತಂದಿರ್ತೀವಿ. ಮತ್ತೆ ಈ ಮೊಳಕೆ ಕಾಳುಗಳನ್ನ ಬಳಸ್ಕೊಂಡು ಕೂಡ ಮಾಡ್ತೀವಿ ಅಂತ ಹೇಳಿದ್ರೆ, ಮೊಳಕೆ ಕಾಳು ಮತ್ತೆ ರಾಗಿ ಸಿರಿಧಾನ್ಯ ಮಿಶ್ರಣ, ಅದಕ್ಕೂ ಬೇಡಿಕೆ ಚೆನ್ನಾಗಿದೆಯಾ? ಅದು ಹೇಳಿದ್ರೆ ಮಾತ್ರ ಸರ್ ಮಾಡಿಕೊಡೋ, ಅದೆಲ್ಲ ಮಾಡಿಬಿಟ್ಟು ಇಡ್ಲಿಕ್ಕೆ ಆಗೋದಿಲ್ಲ. ನಾವು ಪ್ರಿಸರ್ವೇಟಿವ್ ನ ಹಾಕದೆ ಇಡೋದಕ್ಕೆ ಆಗೋದಿಲ್ಲ, ಒಂದು ಇಟ್ಟು ಒಂದು 6 ಮಂತ್ ಇಡ್ಬೋದಷ್ಟೇ. ಹಾಗೆ ಯಾರು ಕೇಳ್ತಾರೋ ಅಂತವ್ರಿಗೆ ಮಾತ್ರ ಮಾಡಿಕೊಡೋ ಹಾಗೆ ನೋಡ್ಕೊಂಡಿದ್ದೀನಿ ಅದನ್ನ. ಅದರಲ್ಲಿ ಮುಖ್ಯವಾಗಿ ರಾಗಿ ಇರುತ್ತೆ, ಹೆಸರುಕಾಳು ಇರುತ್ತೆ, ಬ್ರೌನ್ ರೈಸ್ ಇರುತ್ತೆ, ಕಂದು ಬಣ್ಣದ ಮತ್ತೆ ಹೆಸರುಕಾಳು, ಅಲ್ವಾ? ಬಾದಾಮಿ ಮತ್ತೆ ಪಿಸ್ತಾ ಹಾಕ್ತೀನಿ ಸರ್. ಅದು ಸ್ವಲ್ಪ ಜಾಸ್ತಿ ಬೆಲೆ, ಆದ್ರೆ ತುಂಬಾ ಒಳ್ಳೆ ಸರ್, ಮಕ್ಕಳಿಗೆ ಫುಡ್ ಎಲ್ಲ ತುಂಬಾ ಒಳ್ಳೆ ಫುಡ್ ಅದು. ಅದನ್ನು ಮಾರಾಟ ಮಾಡ್ತೀರ? ಎಷ್ಟಾಗುತ್ತೆ ಅದು ಒಂದು ಪ್ಯಾಕೆಟ್ ಅಂತಂದ್ರೆ ಸರ್? ಅದು ನಾನು ಇಲ್ಲಿ ತಂಗ ಮಾಡಿಕೊಂಡು ಕೆ ಜಿ ಲೆಕ್ಕದಲ್ಲಿ ಕೊಟ್ಟಿರೋ ಸರ್ ಒಬ್ಬರಿಗೆ, ಒಂದು ಕೆ ಜಿಗೆ 550 ರೂಪಾಯಿ ತರ ಕೊಟ್ಟಿದ್ದೀನಿ. ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅಂದ್ರೆ ಅವರು ಮಗು ಕಂಪ್ಲೀಟ್ ಆಗಿ ನನ್ನ ಕಡೆಯಿಂದನೇ ಮಾಡಿಕೊಟ್ಟಿರೋದು. ಮಗುವಿಗೆ ಅದು ಚಿಕ್ಕ ಮಗುವಿಗೆ ಬಳಸುವಂತದ್ದು. ಅದು ಎಲ್ಲರೂ ತಗೋಬಹುದು ಸರ್. ಎಲ್ಲರೂ ದೊಡ್ಡವರು ಬಳಸಬಹುದು. ಆಕ್ಚುಲಿ ಸಿರಿಧಾನ್ಯದ ಪೌಡರ್ ದೊಡ್ಡವರು ತಗೋಬಾರ್ದು ಅಂತ ಏನಿಲ್ಲ, ಯಾಕಂದ್ರೆ ರಾಗಿ ಇರುತ್ತೆ, ದ್ವಿದಳ ಧಾನ್ಯಗಳಿರುತ್ತೆ, ಅವೆಲ್ಲ ಮೊಳಕೆ ಉಳಿಸ್ತೀರಾ? ರಾಗಿ ಮತ್ತೆ ಹೆಸರು ಕಾಳನ್ನ ಮೊಳಕೆ ಬೆರೆಸಿ ಮಾಡ್ತೀರಿ? ಮಾಡೋದು. ಇವನ್ ಮಾತ್ರ ಹಾಗೆ ಬೆರೆಸ್ಬಿಡ್ತಾರೆ, ಬಾದಾಮಿ ಪಿಸ್ತಾ ಇದೆಲ್ಲಾನು ಹಾಗೆ ಬೆರೆಸಿ ಅದೆಲ್ಲ ಹಾಗೆ. ದುಡಿಯೋ ಬಂಡವಾಳ ಅಂತಾರಲ್ಲ, ವರ್ಕಿಂಗ್ ಕ್ಯಾಪಿಟಲ್, ಅದನ್ನ ನೀವೇ ಹೊಂದಿಸ್ಕೊಂಡಿದ್ದೀರಾ? ನಾವೇ ಕಚ್ಚಾ ಪದಾರ್ಥ ತರೋದಕ್ಕೆ. ಅಂದ್ರೆ ಬೆಲೆನೂ ಸ್ವಲ್ಪ ಕಡಿಮೆ ಇರಬೇಕು, ಗುಣಮಟ್ಟನೂ ಇರಬೇಕು ಅಂತ ತಂದು ಪುಡಿ ಮಾಡ್ತೀರಾ? ಅಂದ್ರೆ ಬೇಡಿಕೆ ಆಧರಿಸಿನ ಮಾಡ್ತೀರಾ? ಯಾರಿಗಾದ್ರೂ ಬೇಕು ಅಂತ ಕೇಳ್ತಿರಲ್ಲ ಅವಾಗಲೇ ಮಾಡ್ತಿರೋ ಅಥವಾ ತಯಾರಿಸಿ ಇಟ್ಕೊಂಡಿರ್ತೀರ? ಬನಾನಾ ಪೌಡರ್ ಹತ್ರ ಮಾಡಿ ಕೊಡ್ತಾ ಇದೀವಿ ಸರ್. ಮಾಡಿ ಇಟ್ಟಿರ್ತೀವಿ, ತುಂಬಾ ಮಾಡಿ ಇಟ್ಟಿರಲ್ಲ. ಈಗ ಸಡನ್ ಆಗಿ ಯಾರು ಬಂದ್ಬಿಟ್ಟು ಇಷ್ಟು ಬೇಕು ಅಂತ ಹೇಳಿದ್ರೆ ಒಂದು 5 kg 6 kg ಅಷ್ಟು ರೆಡಿ ಮಾಡಿ ಇಟ್ಟಿರ್ತೀವಿ. ಯಾಕಂದ್ರೆ ಒಂದೇ ಸಲ ಹಾಕ್ಬಿಟ್ಟು ಒಣಗಿಸ್ಲಿಕ್ಕಾಗಲ್ಲ, ಅದಿಷ್ಟು ಕ್ವಾಂಟಿಟಿ ಹಾಕ್ಬಿಟ್ಟು ಒಣಗಿಸ್ಬೇಕು ಅಂತ ಇರುತ್ತೆ. ಆ ಕ್ವಾಂಟಿಟಿ ಬೇಸ್ ಮೇಲೆ ಒಣಗಿಸಿಟ್ಟಿರ್ತೀವಿ, ಅದನ್ನ ಆಗ ನೋಡ್ಬಿಟ್ಟು ಅವ್ರಿಗೆ ಕೊಡ್ತೀವಿ. ಮಾಡಿ ತುಂಬಾ ಇಟ್ಕೊಂಡಿರಲ್ಲ ಬಾಳೆಪುಡಿ, ಉಳಿದವೆಲ್ಲ ಪರವಾಗಿಲ್ಲ. ಉಳಿದವೆಲ್ಲ ತುಂಬಾ ಸ್ಟೋರ್ ಮಾಡಿರಲ್ಲ ಸರ್. ಈಗ ನಮಗೀಗ ಕೆಲವೊಂದ್ ಕಡೆ ಹೋಗ್ತಾ ಇರೋ ಜಾಗದಲ್ಲಿ ಒಂದ್ ತಿಂಗಳು ಇಷ್ಟು ಬೇಕಾಗುತ್ತೆ, ಮತ್ತೆ ಇಲ್ಲಿ ಅಕ್ಕಪಕ್ಕದವರೆಲ್ಲ ಬಂದು ತಗೊಂಡು ಹೋಗ್ತಾರೆ, ಆಗ ಅವರಿಗೆಲ್ಲ ಬೇಕಾದಷ್ಟು ನೋಡಿಬಿಟ್ಟು ಮಾಡ್ತಾ ಇದೀವಿ. ಇನ್ನು ಮಾರ್ಕೆಟಿಂಗ್ ಜಾಸ್ತಿ ಆದ್ರೆ ನೋಡಿಬಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಇದರಲ್ಲಿ ಬೇಡಿಕೆ ಬರ್ತಾ ಇದೆ ನಿಮಗೆ ಈ ಬಾಳೆಕಾಯಿ ಪುಡಿಗೆ? ಬಾಳೆಕಾಯಿ ಪೌಡರ್ ಜನಕ್ಕೆ ಅಷ್ಟೊಂದು ಇದು ಗೊತ್ತಿಲ್ಲ, ಮಹತ್ವ ಮಹತ್ವ ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಅದು ಇನ್ನು ಸ್ವಲ್ಪ ಎಲ್ರಿಗೂ ಸ್ವಲ್ಪ ಗೊತ್ತಾಗಿ ಆದ್ಮೇಲೆ ನೋಡ್ಬೇಕು ಸರ್. ಅಂದ್ರೆ ಅದು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸರ್. ಈ ಮೆಣಸಿನಕಾಯಿ ಪುಡಿ ಮತ್ತೆ ಈ ಕೊತ್ತಂಬರಿ ಪುಡಿ ಅರಿಶಿನ ಪುಡಿ ಇದಕ್ಕೂ ಬೇಡಿಕೆ ಹೇಗಿದೆ? ಬೇಡಿಕೆ ಇದೆ ಸರ್. ಅಂದ್ರೆ ಎಂತ, ಈಗ ಜನಗಳಿಗೆ ಗೊತ್ತಾಗಿದೆ ಹೊರಗಡೆಯಿಂದ ಹೋಗಿ ತರೋದು ಹೇಗಿರುತ್ತೆ ಅಂತ ಅನ್ನೋದಕ್ಕಿಂತನು, ನಮ್ಮ ನಾವೇ ನಮ್ಮ ಸುತ್ತಮುತ್ತ ಮಾಡೋರು ಅಂದ್ರೆ ನಮಗೆ ನಂಬಿಕೆ ಇರೋರು ಮಾಡೋರು ಆ ತರ ಅದೆಲ್ಲ ನೋಡಿಬಿಟ್ಟು ಸ್ವಲ್ಪ ತಗೊಳ್ತಾರೆ ಸರ್. ಈಗ ಒಂದ್ಸರಿ ತಗೊಂಡೋದವ್ರು ಮತ್ತೆ ಮತ್ತೆ ಬರ್ತಾರೆ ಸರ್. ಎಲ್ಲರೂ ಹೇಳ್ತಾರೆ, ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ, ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ಮತ್ತೆ ಪ್ರಿಸರ್ವೇಟಿವ್ ಏನು ಹಾಕೋದಿಲ್ಲ, ಕಲರ್ಸ್ ಆಗಿರ್ಬೋದು ಪ್ರಿಸರ್ವೇಟಿವ್ ಯಾವ್ದು ಹಾಕೋದಿಲ್ಲ, ಅಂದ್ರೆ ನ್ಯಾಚುರಲ್ ಆಗಿದೆ, ನ್ಯಾಚುರಲ್ ಆಗಿ ಕೊಡುವ ಅಂತೇಳಿ. ಬಾಳೆಕಾಯಿ ಪುಡಿಗೂ ಬೇಡಿಕೆ ಇದೆಯಾ? ಬಾಳೆಕಾಯಿ ಪುಡಿಗೆ ಅದೇ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸರ್ ಆ ಕಡೆ ಈ ಕಡೆ. ಈ ಸಾಂಬಾರ ಪುಡಿಗಳಿಗೆ ಬೇಡಿಕೆ ಜಾಸ್ತಿ ಇದೆ ಅಂತ. ಆದ್ರೆ ಈಗ ನೀವು ಬ್ರ್ಯಾಂಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರಿ ಬಾಳೆಕಾಯಿ ಪುಡಿ, ಇದಕ್ಕೂ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದೀರಾ? ಹೌದು ಸರ್. ಸಾಂಬಾರ್ ಪುಡಿಗಳಿಗೆ, ಸಾಂಬಾರ್ ಪುಡಿಗೆ ಇದೆ, ಸೇಮ್ ಕವರ್ಸ್ ಇದೆ. ಅದಕ್ಕೆಲ್ಲ ಸಾಕಾಗುತ್ತಾ? ಅದೇ ಸರ್, ಮಾರ್ಕೆಟಿಂಗ್ ಚೆನ್ನಾಗಾದ್ರೆ ಮಾಡ್ಬೋದು ಅಂತ ಒಂದು ಉದ್ದೇಶ. ಮೇನ್ ಆಗಿ ಈಗ ಒಳ್ಳೆ ರೀತಿಲಿ ಮಾರ್ಕೆಟಿಂಗ್ ಆದ್ರೆ ಸಾಕು ಸರ್, ತುಂಬಾ ಲಾಭ ತಗೊಂಡು ಇನ್ನೇನು ಮಾಡ್ಬೇಕು ಅಂತ ಅನ್ನೋದಕ್ಕಿಂತಲೂ ಒಳ್ಳೆ ಕ್ವಾಲಿಟಿ ಫುಡ್ ಕೊಟ್ಟು 4 ಜನ ತಿಂದು ಚೆನ್ನಾಗಿದೆ ಅಂತ ಹೇಳ್ಬೇಕು. ಮತ್ತೆ ಬರಬೇಕು. ಹೌದು ಸರ್. ಆತರ ಇದ್ರೆ ಮಾರ್ಕೆಟಿಂಗ್ ಎಲ್ಲ ಆದ್ರೆ ಸಾಕಾಗ್ತದೆ ಸರ್. ಈಗ ನೀವು ಮತ್ತೆ ನಿಮ್ಮ ಮನೆಯವರು ಇಬ್ಬರೇ ಮಾಡ್ತಾ ಇದ್ದಾರೆ? ಇಬ್ಬರೇ ಮಾಡ್ತಾರೆ ಸರ್. ಅವರು ಮುಖ್ಯವಾಗಿ ಮಾರ್ಕೆಟಿಂಗು, ಮಾರ್ಕೆಟಿಂಗು ಮತ್ತೆ ಕಚ್ಚಾ ಪದಾರ್ಥಗಳನ್ನ ತರೋದು ಅವ್ರು ಮಾಡ್ತಾರೆ. ನೀವು ಉಳಿದಿದ್ದ ಮಾಡ್ಕೊಳ್ತೀರಾ? ಅದೇ, ಪುಡಿ ಮಾಡೋದು, ಪೌಡರ್ ಮಾಡೋದು ಅವ್ರು ಮಾಡ್ತಾರೆ ಸರ್ ಒಂದೊಂದ್ಸಲ. ಅಂದ್ರೆ ಈಗ ಮೆನ್ಸ್ ಪುಡಿ ಎಲ್ಲ ನನಗೆಂತೂ ಆಗಲ್ಲ, ಸೊ ಹಾಗೆ ಮೆನ್ಸ್ ಪೌಡರ್ ಅದು ಇದೆಲ್ಲ ಅವ್ರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ. ಅವರ ಒಂದು ಸಹಕಾರ ಚೆನ್ನಾಗಿದೆ. ತೃಪ್ತಿ ಕೊಟ್ಟಿದೆಯಾ ಇದು ಈ ಕೆಲಸ? ಹಾ ಸರ್, ಖುಷಿ ಇದೆ. ಖುಷಿ ಇದೆ ಅಂದ್ರೆ ಎಲ್ಲದಕ್ಕಿಂತ ಈಗ ತಗೊಂಡೋಗಿರೋರು ಫೀಡ್ಬ್ಯಾಕ್ ಕೊಡ್ತಾರಲ್ಲ ಸರ್, ಚೆನ್ನಾಗಿದೆ ಐಟಮ್ ಅಂತ, ಆಗ ಎಲ್ಲದಕ್ಕಿಂತ ಖುಷಿ ಆಗುತ್ತೆ ಸರ್. ಆಕ್ಚುಲಿ ಮಾಡಿದಕ್ಕೂ ಸಾರ್ಥಕ ಆಯ್ತು. ಹೌದು ಸರ್. ಲಾಭ? ಲಾಭ ಪರವಾಗಿಲ್ಲ ಅನ್ಸುತ್ತೆ ಸರ್, ನೋಡ್ಬೇಕು. ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಸಾಧಾರಣ ನಡೀತಾ ಇದೆ. ಸಬ್ಸಿಡಿ PMFME ಯೋಜನೆಯಿಂದ ಅದ್ ಬಂತು ಅಂದ್ರೆ ನಿಮಗೆ ಇನ್ನು ಸಾಲದ ಹೊರೆ ಸ್ವಲ್ಪ ಕಡಿಮೆ ಆಗುತ್ತೆ, EMI ಕಟ್ಟೋದು. ನಿಮ್ಮ ಮನೆಯವರು ಏನಂತಾರೆ? ಅವ್ರ ಜೊತೆ ನಿಲ್ತಾರೆ ಸರ್ ಎಲ್ಲದಕ್ಕೂ. ಸಹಕಾರ ಚೆನ್ನಾಗಿದೆ, ಒಟ್ಟಾರೆ ತೃಪ್ತಿ ಕೊಟ್ಟಿದೆ, ಲಾಭನೂ ಕೊಡ್ತಾ ಇದೆ. ಯಾರಾದ್ರೂ ಮಾಡಬೇಕು ಅಂತ ಬಂದ್ರೆ ಏನ್ ಹೇಳಕ್ ಬಯಸ್ತಾರೆ ಲಾವಣ್ಯವರು? ಮಾಡ್ಬೋದು ಸರ್. ಈಗ ಎಲ್ಲ ಒಂದು ವ್ಯವಹಾರದಲ್ಲೂ ಗುಡ್ ಅಂಡ್ ಬ್ಯಾಡ್ ಇರುತ್ತೆ. ಹೌದೌದು. ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಜನಗಳಿಗೆ ಒಳ್ಳೆ ರೀತಿಯೇ ಕೊಡ್ಬೇಕು. ಒಂದು ಬೇರೆ ಯಾವ್ದೋ ಬಿಸ್ನೆಸ್ ಆದ್ರೆ ಪರವಾಗಿಲ್ಲ ಸರ್, ಫುಡ್ ಆಗಿರೋದಕ್ಕೆ ಒಳ್ಳೆ ಕ್ವಾಲಿಟಿದೇ ಕೊಡ್ಬೇಕು ಸರ್. ಯಾಕಂದ್ರೆ ಡೈಲಿ ತಗೊಳ್ಳೋ ಫುಡ್ಸ್ ಎಲ್ಲಾನು, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಎಲ್ಲಾನು ಡೈಲಿ ತಗೊಳ್ಳೋ ಫುಡ್ಸ್ ಆಗಿರೋದಕ್ಕೆ ಒಳ್ಳೆ ಕ್ವಾಲಿಟಿ ಕೊಡ್ಬೇಕು. ಒಳ್ಳೆ ನಂಬಿಕೆ ಉಳಿಯುತ್ತೆ, ಬೇಡಿಕೆನೂ ಇರುತ್ತೆ. ಬೇಡಿಕೆ ಇರುತ್ತೆ, ಮತ್ತಿನ್ನೊಂದು ನಮಗೆ ಒಂದು ಇರುತ್ತಲ್ಲ ಸರ್, ನಾವು ಒಂದು ಒಳ್ಳೆ ಫುಡ್ ಕೊಟ್ಟಿದ್ವಿ ಅಂತ ತೃಪ್ತಿ ಇರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ನಾವು ಹಿಂಗೋ ಮಾಡಿ ದುಡ್ಡು ಮಾಡ್ಬೇಕು ಅಂತನ್ನೋದಕ್ಕಿಂತನೂ ಮಾಡೋದನ್ನ ಚೆನ್ನಾಗಿರೋದಾಗೆ ಮಾಡಿಬಿಟ್ಟು ಇಂಟೆನ್ಷನ್. ಆತ್ಮೀಯ ಶ್ರೋತೃಗಳೇ, ತಮಗೆ ಲಾವಣ್ಯ ರೈ ಅವರನ್ನು ಸಂಪರ್ಕಿಸಿ ಅವರ ಆಹಾರ ಸಂಸ್ಕರಣ ಅನುಭವಗಳನ್ನು ಇನ್ನೂ ಹೆಚ್ಚು ವಿವರವಾಗಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448378574, ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ 9448378574. ತುಂಬ ಸಂತೋಷ ಲಾವಣ್ಯ ಅವರೇ, ತಾವು ಈ ಆಹಾರ ಸಂಸ್ಕರಣ ಉದ್ದಿಮೆಗೆ ಕೈ ಹಾಕಿದ್ದೀರ, ಪ್ರಾರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈಗ ಇದನ್ನು ಪ್ರಾರಂಭಿಸಿ ಮುಂದುವರಿತಾ ಇದ್ದೀರ, ಮತ್ತು ಈ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆಯ ಲಾಭವನ್ನು ಕೂಡ ತಾವು ಪಡ್ಕೊಳ್ತಾ ಇದ್ದೀರ. ನಿಮ್ಮ ಈ ಒಂದು ಆಹಾರ ಸಂಸ್ಕರಣಾ ಉದ್ದಿಮೆ ಇನ್ನೂ ಚೆನ್ನಾಗಿ ಬೆಳೀಲಿ, ಕೆಲವರಿಗಾದ್ರೂ ಇದರಿಂದ ಉದ್ಯೋಗ ಸಿಗಲಿ ಮುಂದಿನ ದಿನಗಳಲ್ಲಿ, ಮತ್ತು ವಿಶೇಷವಾಗಿ ನಮ್ಮ ಗ್ರಾಹಕರಿಗೆ ಒಳ್ಳೆಯ ಆಹಾರ ಉತ್ಪನ್ನಗಳು ಸಿಗಲಿ ಎನ್ನುವಂಥ ಒಂದು ಆಶಯದೊಂದಿಗೆ ನಮ್ಮ ಸಂದರ್ಶನವನ್ನು ಮುಗಿಸೋಣ. ತಾವು ನಮ್ಮ ಆಕಾಶವಾಣಿ ಸ್ಟುಡಿಯೋಕ್ಕೆ ಆಗಮಿಸಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪೇಟೆ ಧಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಜ್ಮೆಂಟ್ 24,000-25,800, ಅರೇಬಿಕಾ ಚೆರಿ 13,000-14,800 ರೂಪಾಯಿಗಳು, ರೊಬೆಸ್ಟಾ ಫಾರ್ಜ್ಮೆಂಟ್ 16,000-16,500 ರೂಪಾಯಿಗಳು, ರೊಬೆಸ್ಟಾ ಚೆರಿ 10,000-11,300 ರೂಪಾಯಿಗಳು. ಪೇಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ಸೇವಾ ಮಾಹಿತಿ: ಮೂಲತಃ ಸೋರ್ಲಭಿ ಕಾರಳಾನ ಕುಶಾಲನಗರ ಗುಮ್ಮನ ಕೊಲ್ಲಿಲಿ ವಾಸೈಂಜ ನಾಪಂಡ ಎಂ ಬೆಳ್ಳಿಯಪ್ಪ ಅಯ್ಯಂಗ 92ನೇ ಬಯತ್ಲು ಇಂದು ಪೊಲಕ ಮರಣಪಟ್ಟಿತು. ನಾಪಂಡ ಎಂ ಬೆಳ್ಳಿಯಪ್ಪ ಅಯ್ಯಂಗಡ ಆಖಿರಿ ಕಾರ್ಯ ನಾಳೆ ಪೊಲಕ 9:30 ಕುಶಾಲನಗರ ಕೊಡವ ಸಮಾಜ ಕ್ಯಾಕುಳತ್ತು ನಡಪ. ಬೆಟ್ಟಗೇರಿ ಬಕ್ಕ ಕಡ್ಲೇರ ದಿವಂಗತ ದೇವಯ್ಯನವರ ಮಗ ಪ್ರೇಮ್ ಕುಮಾರ್ ರವಿ ಅವರು 54ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದು, ಕಡ್ಲೇರ ಪ್ರೇಮ್ ಕುಮಾರ್ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 11 ಗಂಟೆಯೊಳಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕುಶಾಲನಗರದಲ್ಲಿ ವಾಸವಿರುವ ಕುಯ್ಯಂಗೇರಿ ಗ್ರಾಮದ ಪೊರೆಯನ ಬಾಲಕೃಷ್ಣ ಅವರ ಮಗ ಪೊರೆಯನ ರೋಷನ್ ಅವರು ಇಂದು ನಿಧನರಾಗಿದ್ದು, 37 ವರ್ಷ ಪ್ರಾಯದ ಪೊರೆಯನ ರೋಷನ್ ಅವರ ಅಂತ್ಯಕ್ರಿಯೆ ನಾಳೆ 12 ಗಂಟೆಗೆ ಕುಶಾಲನಗರ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್, ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಆಕಾಶವಾಣಿ ಮಡಿಕೇರಿ ಸುದ್ದಿಜಂಪೆ ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 10:30 ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಸಾಮಾಜಿಕ ಕ್ರಾಂತಿನ ಹರಿಕಾರ ಹಂಗೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಅವರ 110ನೇ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರಾದ ಡಾಕ್ಟರ್ ಮಂತರ್ಗೌಡ, ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ, ಸಂಸದ ಯದುವೀರ್ ಕೃಷ್ಣದತ್ತ, ಚಾಮರಾಜ ಒಡೆಯರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲೆಯಲ್ಲಿ ಮಕಾ ನಕ್ಷತ್ರದ ಮಳೆನ ಉಜಿತು. ಇಂದು ಹಣ್ಣ ಕಮ್ಮಿಯಾದಂಗೆ ಕಾಣ್ತಾವಟ್ಟು. ಇಂದು ಬೆಳಿಗ್ಗೆ 8:30 ಆಕಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 26.28 mm ಸರಾಸರಿ ಮಳೆ ಬಿದ್ದುಟ್ಟು. ಮಡಿಕೇರಿ ತಾಲೂಕಿಗೆ 27.60 mm ಸರಾಸರಿ ಮಳೆ ಬಿದ್ದರೆ ವಿರಾಜಪೇಟೆ ತಾಲೂಕಿಗೆ 15.90, ಪೊನ್ನಂಪೇಟೆ ತಾಲೂಕಿಗೆ 26.40, ಸೋಮಾರಪೇಟೆ ತಾಲೂಕಿಗೆ 54.50, ಹಾಗೆ ಕುಶಾಲನಗರ ತಾಲೂಕಿಗೆ 7 mm ಸರಾಸರಿ ಮಳೆ ಬಿದ್ದ ವರದಿ ಆಟೋ. ಜಿಲ್ಲಾಧಿಕಾರಿ ವೆಂಕಟರಾಜವು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ವಿಡಿಯೋ ಸಂವಾದದಲ್ಲಿ ಅಧಿಕಾರಿಗಳೊಟ್ಟಿಗೆ ಮಾತಾಡಿ ಅಂಗನವಾಡಿ ಇಸ್ಕೂಲ್ ಹಾಗೆ ಕಾಲೇಜುಗಳ ಹತ್ತಿರ ತುಂಬಾ ಹೆದರಿಕೆಯ ಸ್ಥಿತಿಯಲ್ಲಿರುವ ಮರಗಳ ತೆಗಿಕೆ ಕ್ರಮ ತಗೊಳಕು. ಜಿಲ್ಲೆಯಲ್ಲಿ ಇನ್ನು 10-12 ದಿನಗಳ ಮುಟ ಭಾರೀ ಮಳೆ ಬೀಳುವ ಸಾಧ್ಯತೆ ಉಂಟು. ಮಳೆನೊಟ್ಟಿಗೆ ಬಿರುಗಾಳಿ ಸಹ ಇದ್ದದೆ. ಅಧಿಕಾರಿಗ ತುಂಬಾ ಜಾಗೃತಿಯಿಂದ ಇರೋಕು. ಹಾಗೆ ಇಷ್ಟ ಗಂಟೆ ಬಿದ್ದಿರುವ ವಿಪರೀತ ಮಳೆಯಿಂದಾಗಿ ದಾರಿಗಳಲ್ಲಿ ಗುಂಡಿಗ ಬಿದ್ದುಟು ಮಳೆ ನಿಂತಂಗೆ ರಾಜ್ಯ ಹಾಗೆ ಜಿಲ್ಲಾ ಗ್ರಾಮೀಣ ವ್ಯಾಪ್ತಿನ ದಾರಿಗಳ ಗುಂಡಿಗಳ ಮುಚ್ಚುವ ಕೆಲಸ ಮಾಡೋಕು. ಇದಕ್ಕೆ ಇಂಜಿನಿಯರ್ಗ ಸರಿಯಾದ ಕ್ರಮ ತಗೊಳ್ಳೋಕೂತ ಸೂಚನೆ ಕೊಟ್ಟು ಸಮೂಹದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗೆ ಹಾಜರಾಗಿ ಮಾಹಿತಿನ ಕೊಟ್ಟು ಯೂತ್ ಕ್ಲಬ್ ಚೇರಂಬಾಣಿ ಹಾಗೆ ಈಕ್ಷಾ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಡಿಕೇರಿ ಇವರ ಕೂಡು ಕೂಟಲಿ ಇದೇ ತಿಂಗಳ 26 ಚೇರಂಬಾಣೆ ಬೆಂಗನಾಡು ಕೊಡೋ ಸಮಾಜಲ್ಲಿ ಪುಕ್ಸಟೆ ಕಣ್ಣಿನ ತಪಾಸಣಾ ಶಿಬಿರ ಏರ್ಪಾಡಾಟು. ಸಾರ್ವಜನಿಕರು ಈ ಶಿಬಿರದ ಲಾಭ ಪಡ್ಕೊಳಕ್ಕೆ ಪೊನ್ನಂಪೇಟೆ ಕೊಡೋ ಸಮಾಜ ಮತ್ತೆ ಪೊಮ್ಮಕ್ಕಡಕೂಟದ ಕೂಡು ಕೂಟಲಿ ಇದೇ 23 ಬೆಳಿಗ್ಗೆ 10 ಪೊನ್ನಂಪೇಟೆ ಕೊಡವ ಸಮಾಜಲಿ ಸಾಹಿತಿ ನಡಿಕೇರಿಯಂಡ ಚಿನ್ನಪ್ಪ ಅವರ 150ನೇ ಹುಟ್ಟಿದ ಹಬ್ಬದ ಜಂಬರ ಸಮಾಜದ ಅಧ್ಯಕ್ಷ ಕಾಳಿಮಾಡ ಎಂ ಮೋಟಯ್ಯ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಕುಶಾಲನಗರ, ಸುಂಟಿಕೊಪ್ಪ, ಸೋಮರ್ಪೇಟೆ, ಮಾದಾಪುರ ಕರೆಂಟ್ ಹಂಚುವ ಕೇಂದ್ರದಲ್ಲಿ ರಿಪೇರಿ ಕೆಲಸ ಇರೋದರಿಂದ ನಾಳೆ ಬೆಳಿಗ್ಗೆ 9 ಸಾಯಂಕಾಲ 5 ಮುಟ ಕುಶಾಲನಗರ, ನಂಜರಾಯಪಟ್ಟಣ, ಗುಡ್ಡೆಹೊಸೂರು, ಹೆಬ್ಬಾಲೆ, ಭುವನಗಿರಿ, ಇಂಡಸ್ಟ್ರಿಯಲ್ ಏರಿಯಾ, ಕೂಡಿಗೆ, ಕಾನ್ಬೈಲು, ಅಂದಗೋವೆ, ನಾಕೂರು, ಹಾದ್ರೆ, ಹೋರೂರು, ಹಟ್ಟಿಹುಳೆ, ಗರ್ವಾಲೆ, ಗರಂಗಂದೂರು, ಕಾಂಡನಕೊಲ್ಲಿ, ಕುಂಬೂರು, ಸುಂಟಿಕೊಪ್ಪ, ಮಾದಾಪುರ, ಚಿಟ್ಟಳ್ಳಿ, ನಾಕೂರು, ಅಬ್ಬೇತ್ಮಂಗಲ, ಶಿರಂಗಾಲ, ಸೋಮರ್ಪೇಟೆ, ಹಾನಗಲ್ಲು, ನಗರೂರು, ದುನ್ನುಗಲ್ಲು, ಬಸವೇಶ್ವರ ರಸ್ತೆ, ಐಗೂರು, ಸಜ್ಜಳ್ಳಿ, ಹೊಸತೋಟ, ಗರಂಗಂದೂರು, ಕಾಜೂರು, ಗಿರಿವ್ಯಾಲಿ, ಅಬ್ಬರುಕಟ್ಟೆ, ತಣ್ಣೀರುಹಳ್ಳ, ನೇಗಳ್ಳಿ, ಕರ್ಕಳ್ಳಿ, ನೆರುಗಳಲಿ, ಒಳಗುಂದ, ಚೋರಿಕಲ್ಲು, ಯಲಕನೂರು, ಹೊಸಳ್ಳಿ, ಕೂಡು ರಸ್ತೆ, ಮಾಲಂಬಿ, ಹೊಸಗುತ್ತಿ, ಗಾರೆಘಟ್ಟ, ಬಡುಬನಹಳ್ಳಿ, ಹೊನ್ನೆಕೊಪ್ಪಲು, ಗೋಣಿಮರೂರು, ನಾಗವಾಲ, ಉಂಜಿಗನಹಳ್ಳಿ, ಬಾಣಾವಾರ, ಕಳಗಲ್ಲು, ಆಲೂರು ಸಿದ್ದಾಪುರ, ಕಂತೆ ಬಸವನಹಳ್ಳಿ, ಸೀಗೆಮರೂರು, ದೊಡ್ಡಮಳತೆ, ಹಾನಕೋಡು, ಗೆಜ್ಜೆ ಹನಗೋಡು, ಚಿಕ್ಕತ್ತೋಳೂರು, ಕೂಗೆಕೋಡಿ, ಯಡೂರು, ಕಿರಂಗಂದೂರು, ತಾಕೇರಿ, ಕೂತಿ, ಹೊಸವೀಡು, ಶಾಂತಳ್ಳಿ, ಬೆಟ್ಟದಳ್ಳಿ, ಬೀದಳ್ಳಿ, ಕುಂದಳ್ಳಿ, ಹರಗ ಹೇಳ್ದ. ಇದಿಷ್ಟು ಜಾಗಗಳಲ್ಲಿ ಕರೆಂಟ್ ಇರ್ತಿಲ್ಲ ಅಂತ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸೋಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಕೊಡವ ಸಮಾಜ ಮೈಸೂರು ಇವರ ಕೂಡು ಕೂಟಲಿ ಇದೇ 23 ಬೆಳಿಗ್ಗೆ 9:30 ಮೈಸೂರು ಕೊಡವ ಸಮಾಜಲಿ ಸಮಾಜದ ಅಧ್ಯಕ್ಷ ಅಜ್ಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೊಡವ ಮೇರ ಆರ ಬೇರ ಜಂಬರ ಏರ್ಪಾಡಾಟು. ಭಾಗಮಂಡಲ ಶ್ರೀ ತಲಕಾವೇರಿ ದೇವಸ್ಥಾನದಲ್ಲಿ 9:00 ಮಧ್ಯಾಹ್ನ 2 ಮೇಲೆ ಮನರ ಕೆಲಸ ಇರದರಿಂದ ದೇವಸ್ಥಾನಕ್ಕೆ ಭಕ್ತರಿಗೆ ಪ್ರವೇಶ ಇರದಿಲ್ಲ ಅಂತ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸೋಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ತಾಲೂಕು ಯುವ ಕೂಟ ಹಾಗೆ ಶ್ರೀಕೃಷ್ಣ ಯೂತ್ ಕ್ಲಬ್ ಅಯ್ಯಂಗೇರಿ ಇವರ ಕೂಡು ಕೂಟಲಿ ಇದೇ 23 ಬೆಳಿಗ್ಗೆ 9 ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಮತ್ತೆ ಅನು ಅವರ ಗದ್ದೆಲಿ 33ನೇ ವರ್ಷದ ರಾಜ್ಯ ಮಟ್ಟದ ಕೆಸರು ಗದ್ದೆ ಆಟೋಟಗ ಏರ್ಪಾಡಾಟು. ಅಂದು ಸಾಯಂಕಾಲ 6:30 ಆಕೇರಿ ಜಂಬಾರ ನಡೆದಿದೆ. ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ 2025-26 ಸಾಲಿ ಖಾಲಿ ಇರುವ 1ನೇ PUC ವಿಜ್ಞಾನ ಮತ್ತೆ ವಾಣಿಜ್ಯ ವಿಭಾಗಕ್ಕೆ ಸೇರಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ನಾಳೆ ಮುಟ್ಟ ಕಾಲಾವಕಾಶ ಹುಟ್ಟುತ್ತ ವಿದ್ಯಾಲಯದ ಪ್ರಿನ್ಸಿಪಾಲವು ತಿಳಿಸೋಳು. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ದೊಡ್ಡ ಮಹತ್ವದ ಯೋಜನೆಯಾವುಟು. ಈ ಯೋಜನೆನ ಕುರಿತು ಜಾಗೃತಿ ಬರಿಸಿಕೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಾಗೆ ಕೃಷಿ ಇಲಾಖೆನ ಕೂಡು ಕೂಟಲಿ ಇದೇ 22 ಜಿಲ್ಲೆನ ಉಸ್ತುವಾರಿ ಮಂತ್ರಿಗಳ ಮುಂದಾಳತ್ವಲ್ಲಿ ಜಿಲ್ಲಾ ಪಂಚಾಯಿತಿನ ಸಭಾ ಮಾಡಲಿ ಕಾರ್ಯಕ್ರಮ ಏರ್ಪಾಡಾಟು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗೌರಿ ಹಂಗೆ ಗಣೇಶನ ಮೂರ್ತಿಗಳ ಸಾರ್ವಜನಿಕ ಜಾಗಗಳಲ್ಲಿ ಕೂರಿಸಿಗೆ ಮುಂದೆ ಆಯೋಜಕರು ಪ್ರತಿಷ್ಠಾಪನೆಗೆ ಬೇಕಾದ ಜಾಗ, ಪೆಂಡಾಲು, ಕರೆಂಟ್ ಸಂಪರ್ಕ ಸೇರಿದಂತೆ ಬೇಕಾದ ಎಲ್ಲ ವ್ಯವಸ್ಥೆಗಳ ಮಾಡಿಕಣಿಕೆ ಮುಂದೆ

ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ರೈಂಗಡ ನುಯಿಟ ಪತ್ತನೆ ಪುಟ್ಟನ ನಾಳನ ನಾಳೆ ಪಲಾಕ 10:30 ಮಡಿಕೇರಿಯ ಗಾಂಧಿ ಭವನತ್ತಿಲ್ ನಡೆತುವ ಈ ಕಾರ್ಬಾರ್ಲ ಮುಖ್ಯ ಬಿಂದುಗಳಾಯಿತು ಸಣ್ಣ ನೀರಾವರಿ ವಿಜ್ಞಾನ ಪಿಂಜ ತಂತ್ರಜ್ಞಾನ ಸಚಿವ ಅಲ್ಲತೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಶಾಸಕಂಗ ಸಂಸದಂಗ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮುಖ್ಯ ಪಟ್ಟಂಗ ಕೂಡಿಯಾಡುವ ಪ್ರಧಾನಮಂತ್ರಿಯ ಕಿರುಹಾಲ ಸಂಸ್ಕರಣ ಉದ್ದಿಮೆ ನಿಯಮಬದ್ಧ ಮಾಡುವ ಯೋಜನೆ ಕೇಂದ್ರ ಪಿಂಜ ರಾಜ್ಯ ಸರ್ಕಾರತ್ರ ಯೋಜನೆ ಅನಾನಗೊಂಡು ಕೊಡಗು ಜಿಲ್ಲೆಯಲ್ಲಿ ಇದನ್ನು ಪ್ರಯೋಜನ ಪಡೆದುಕೊಂಡು ಅಣ್ಣುವ ನುಟ್ಟಿಲು ಇದೇ ತಿಂಗಳ 20 ದಂಡಾಂಗ ಜಿಲ್ಲಾ ಉಸ್ತುವಾರಿ ಸಚಿವಂಗಡ ಕೊರವು ಕಾರ್ಯಕ್ರಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಕೃಷಿ ಇಲಾಖೆಯ ಕೂಡುಕೂಟತ್ತು ಜಿಲ್ಲಾ ಪಂಚಾಯತ್ ಸಭಾಬಾಡಲು ಕಾರ್ಯಾಗಾರ ನಡೆಸುವಕ್ಕೆ ತೀರ್ಮಾನ ಮಾಡಿತು ಅನಗೊಂಡು ಅರಗಣಕಲು ಫಲಾನುಭವಿಯ ಕೂಡಿ ಆಡಿತ ಪ್ರಯೋಜನ ಪಡೆದವನು ಒಂದು ಕಟ್ಟಣಿತು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕೊಡವ ಸಮಾಜ ಮೈಸೂರು ಎಂಗಡ ಕೂಟಾದ ನೆನೆ ಇದೇ ತಿಂಗಳ 23 ಪೊಲಾಕ 9:30 ಮೈಸೂರು ಕೊಡವ ಸಮಾಜದ ಕೊಡವಾಮೇರ ಆರಾಬೇರ ಕಾರ್ಬಾರ್ ನಡಪ ಅಕಾಡೆಮಿ ಅಧ್ಯಕ್ಷ ಜಿನಿಕಣ್ಣ ಮಹೇಶ್ ನಾಚವೆ ಕೊರೋಕರಿಕೆ ವಹಿಸುವ ಈ ಕಾರ್ಬಾರ್ನ ಮುಖ್ಯ ಬಿಂದುಗಳಾಯಿತು ಶಾಸಕಂಗ ಸಂಸದಂಗ ಅಕಾಡೆಮಿರ ಸದಸ್ಯಂಗ ಕೂಡಿಯಾಡುವ ಡಾಕ್ಟರ್ ಬೋಡಕುಟ್ಟಡ ರಾಧಿಕಾ ಕುಟ್ಟಪ್ಪ ನಾ ಪುಟ್ಟನ ಮಣ್ಣು ಅನ್ನುವ ವಿಚಾರತ್ರ ನೀಡ ವಿಚಾರ ಮಂಡನೆ ಮಾಡುವ ಪಲತರ ಸಾಂಸ್ಕೃತಿಕ ಕಾರ್ಬಾರ ಇಪ್ಪ ಪುಸ್ತಕ ಮಾರಾಟ ಇಪ್ಪ ಅಂದು ಪ್ರಕಟಣೆಯಲ್ಲಿ ಅರಿಸಿಟ್ಟಿತು ಯೂತ್ ಕ್ಲಬ್ ಚರಂಬಣೆ